खेले कूदे दौड़े सन नाचे कूदे झूमे सन खेले कूदे दौड़े सन नाचे कूदे झूमे सन ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ವಿವಿಧ ಬೆಳೆಗಳಿಗೆ ಜಿಯೋ ಟ್ಯಾಗ್ ಪಡೆಯುವುದರ ಮಹತ್ವ ಕುರಿತು ಡಾ ಜಯಪ್ರಕಾಶ್ ಮೋಹನ್ ನಿಡುಗುಂದಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಿಗೆ ಭೌಗೋಳಿಕ ಸೂಚ್ಯಾಂಕವನ್ನು ಪಡೆಯುವುದರ ಮಹತ್ವ, ಅಥವಾ ಜಿಯೋ ಟ್ಯಾಗ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತಾ ಇರ್ತೀವಿ. ಈ ಭೌಗೋಳಿಕ ಸೂಚ್ಯಾಂಕವನ್ನು ನಾವು ವಿವಿಧ ಬೆಳೆಗಳಿಗೆ ಯಾಕೆ ಪಡಿಬೇಕು, ಹೇಗೆ ಪಡಿಬೇಕು, ಜೊತೆಗೆ ಈ ಭೌಗೋಳಿಕ ಸೂಚ್ಯಾಂಕವನ್ನು ನಾವು ವಿವಿಧ ಬೆಳೆಗಳಿಗೆ ಪಡೆದರೆ ಏನು ಅನುಕೂಲತೆಗಳು ಆಗ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರು ಮತ್ತು ತಳಿ ತಜ್ಞರಾದಂಥ ಡಾಕ್ಟರ್ ಜಯಪ್ರಕಾಶ್ ನಿಡುಗುಂದಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಜಯಪ್ರಕಾಶ್ ಅವರೇ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ಇತ್ತೀಚೆಗೆ ಜಿಯೋ ಟ್ಯಾಗ್ ಅಥವಾ ಭೌಗೋಳಿಕ ಸೂಚ್ಯಾಂಕ ನಮ್ಮ ಉತ್ಪನ್ನಿಗೆ ಬಂತು, ನಮ್ಮ ಕೃಷಿ ಉತ್ಪನ್ನಿಗೆ ಬಂತು ಅಂತಕ್ಕಂಥ ಮಾತುಗಳನ್ನು ಅಲ್ಲಲ್ಲೇ ಕೇಳ್ತಾ ಇರ್ತೀವಿ. ಏನಿದು ಭೌಗೋಳಿಕ ಸೂಚ್ಯಾಂಕ? ಭೌಗೋಳಿಕ ಸೂಚ್ಯಾಂಕ ಅಂತೀವಿ ನಾವು ಇಂಗ್ಲೀಷ್ನಾಗ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ, ಜಿ ಐ ಟ್ಯಾಗ್ ಅಂತ ಅಂತೀವಿ. ಜಿ ಐ ಟ್ಯಾಗ್ ಇದ್ರೊಳಗೆ ವರ್ಡ್ನಾಗ ಇದೆ ನೋಡಿ, ಜಿಯೋಗ್ರಫಿ, ಭೌಗೋಳಿಕ ಅಂತಂದ್ರೆ ಯಾವುದೇ ಭಾಗದಿಂದ ಒಂದು ಯಾವುದರೆ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಇರಲಿ, ಅಗ್ರಿಕಲ್ಚರ್ ಪ್ರಾಡಕ್ಟೇ ಇರ್ಬೋದು, ನೀವು ಮನುಷ್ಯ ತಯಾರು ಮಾಡಿದಂಥ ಒಂದು ಐಟಮ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಗೂಡ್ ಇರ್ಬೋದು, ಅವನ್ನೆಲ್ಲನೂ ನಾವು ಜಿ ಐ ಟ್ಯಾಗ್ಲಿಂದ ಒಂದು ಪ್ರೊಟೆಕ್ಷನ್ ಥರ ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಜಿ ಐ ಟ್ಯಾಗ್ ಎದಕ್ಕೆ ಕೊಡ್ತಾರಂತಂದ್ರೆ, ಆ ಭೌಗೋಳಿಕ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಂಡು ಆ ಒಂದು ಪ್ರಾಡಕ್ಟ್ ಕ್ವಾಲಿಟಿ ತಂದಿರ್ತೀವಿ ನಾವು, ಯುನಿಕ್ನೆಸ್ ಬಂದಿರ್ತದೆ, ಅದು ಸ್ಪೆಷಾಲಿಟಿ ಇರ್ತದೆ ನಿಮಗೆ. ಆ ಸ್ಪೆಷಾಲಿಟಿ ಎದಕ್ಕಾಗಿರ್ತದೆ ಅಂತಂದ್ರೆ, ಆ ಭೌಗೋಳಿಕ ಒಂದು ಪರಿಸ್ಥಿತಿ ಇದಲ್ಲ, ಅದನ್ನ ಆ ತರ ಕ್ವಾಲಿಟಿ ತಂದು ಕೊಟ್ಟಿರ್ತದೆ. ಸಪೋಸ್ ನಮ್ಗೀಗ ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೇಕು, ನಮ್ಗೆ ಗುಲ್ಬರ್ಗಾಕ, ಗುಲ್ಬರ್ಗಾ ತೊಗರಿಗೆ ನಾವು ಭೌಗೋಳಿಕ ಒಂದು ಸೂಚ್ಯಾಂಕ ತಂದು ಕೊಟ್ಟಿವಿ. ಆ ಭಾಗಕ್ಕದು ಇವಕ್ಕೆ ನಾವು ಕಮ್ಯುನಿಟಿ ರೈಟ್ ಅಂತೀವ್ರಿ. ಅಂದ್ರೆ ಇದು ಒಬ್ಬರಿಗೆ ಇಂಡಿವಿಜುವಲ್ ರೈಟ್ ಅಲ್ಲ, ಇದು ಸಮುದಾಯ ಹಕ್ಕಿದು. ನಿಮ್ಗೆಲ್ಲ ಪೂರ್ತಿ ಸಮುದಾಯಕ್ಕೆ ಏನದಲ್ಲ, ಇದು ಒಳಿತನ್ ಮಾಡುವಂತದೊಂದು ಸೂಚ್ಯಾಂಕ. ಅಂದ್ರೆ ಏನಾಗುತ್ತೆ, ಒಂದ್ಸಲ ನಿಮ್ಗೆ ಜಿ ಐ ಟ್ಯಾಗ್ ಸಿಕ್ತಂದ್ರೆ ದೇಶದ ಹೊರಗಡೆನೂ ದೇಶದಾಗೂ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ 4 ಮಂದಿಗೆ ಗೊತ್ತಾಗುತ್ತೆ. ಈಗ ಸಪೋಸ್ ನೀವು ನೋಡ್ರಿ, ಈಗ ಅಮೇರಿಕನಾಗ ಬಹಳ ಜನ ಕರ್ನಾಟಕದವ್ರು ಅದಾರ. ಈಗ ಅವ್ರಿಗೆ ಗುಲ್ಬರ್ಗಾ ತೊಗರಿಗೆ ಜಿ ಐ ಟ್ಯಾಗ್ ಸಿಕ್ಕದಂದ್ರೆ, ಅವ್ರ ಗುಲ್ಬರ್ಗಾ ತೊಗರಿ ಏನದು ಗೊತ್ತಿರ್ತದ ಅವ್ರಿಗೆ, ಅವ್ರಿಗೆ ಅಷ್ಟೇ ಗೊತ್ತಿರಲಾರ್ದು ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಏನಿರ್ತಾರಲ್ಲ ಅವರಿಗೂ ಅವ್ರ ಬಗ್ಗೆ ಡಿಸ್ಕಷನ್ ಬರ್ತದ. ಅವಾಗ ಪ್ರಾಡಕ್ಟ್ ವಿಲ್ ಗೋ ಗ್ಲೋಬಲ್ ಅಂತೀವಿ ನಾವು, ಪೂರಾ ನಿಮ್ಗೆ ದೇಶ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಪ್ರಧಾನಮಂತ್ರಿಗಳು ಬಹಳ ಒತ್ತು ಕೊಡ್ತಾ ಇದ್ದಾರೆ, ನೀವು ಒಂದು ವರ್ಡ್ ಯೂಸ್ ಮಾಡ್ತಾರೆ ನೋಡಿರ್ಬೇಕು ನೀವು, ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ. ಹಾ, ನಿಮ್ಮಂದ್ರೆ ನಮ್ಮ ದೇಶದ್ದು ನೀವು ಒಂದು ಕ್ಯಾರೆಕ್ಟರೈಸ್ ಮಾಡಿದ್ರೆ, ದೇಶನ ನೋಡಿದ್ರೆ ಎಷ್ಟು ಡೈವರ್ಸಿಟಿ ಅದ, ಎಷ್ಟು ನೀವು ವಿವಿಧತೆ ಅದ ನಮ್ದ್ರೊಳಗೆ, ವಿವಿಧತೆ ಎಲ್ಲ ಆ್ಯಂಗಲ್ಲಿಂದೂ ಅದ. ನಾವು ತಿನ್ನುವಂತ ಆಹಾರ ಇರ್ಬೋದು, ನಾವು ಉಡುವಂತ ಉಡುಪುಗಳಿರ್ಬೋದು, ನೀವು ಏನೇ ತಗೋರಿ ಎಷ್ಟೊಂದು ವೈವಿಧ್ಯತೆ ಅದ ನಮ್ಮ ಕಡೆ. ಸೊ ಈಗ ಈ ವೈವಿಧ್ಯತೆಯನ್ನು ಯಾಕೆ ಟ್ಯಾಪ್ ಮಾಡಬಾರ್ದು? ಎಲ್ಲ ದೇಶಗಳು ಈ ಗ್ಲೋಬಲಿ ಏನಾಗಿದೆ ನಿಮ್ಗೆ, ಎಲ್ಲ ದೇಶಗಳು ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾವೆ. ಎಕ್ಸ್ಪ್ಲಾಯ್ಟ್ ಅಂದ್ರೆ ಏನು? ಒಂದು ಜಿ ಐ ಟ್ಯಾಗ್ ಕೊಡೋದ್ರಿಂದ ನೋಡ್ರಿ, ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವು ಧಾರವಾಡ ಪೇಡಾಕ್ ಜಿ ಐ ಟ್ಯಾಗ್ ಸಿಕ್ಕದ, ಧಾರವಾಡ ಪೇಡಾ. ನೀವು ಠಾಕೂರ್ ಅಂತ ಹೇಳಿದ್ರೆ ಠಾಕೂರ್ ಪೇಡಾ ಅಂತ ಬರೆದಿರ್ತಾರ, ಅದೊಂದು ಫ್ಯಾಮಿಲಿ ನಿಮ್ಗೆ. ಇದಕ್ಕೆ ಏನಾಗುತ್ತೆ, ಜಿ ಐ ಟ್ಯಾಗ್ ಸಿಗ್ಬೇಕಂದ್ರೆ ನೀವು ಲಾಟ್ ಆಫ್ ಸೈಂಟಿಫಿಕ್ ಎಕ್ಸರ್ಸೈಸ್ ಇದೆ, ವೈಜ್ಞಾನಿಕವಾಗಿ ಸ್ಟಡಿ ಮಾಡ್ತೀವಿ. ನಾವು ಡೇಟಾ ಕೊಡ್ಬೇಕಾಗುತ್ತೆ, ಸೈಂಟಿಫಿಕ್ ಡೇಟಾ. ವೈಜ್ಞಾನಿಕವಾಗಿ ಒಂದು ಡೇಟಾ ಕೊಟ್ಟಾಗ ಏನಾಗುತ್ತೆ, ಇದ್ರದ ಆಫೀಸ್ ಚೆನ್ನೈನಾಗದ್ರಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫೀಸ್ ಅಂತ ಅದದು. ಸೊ ಅದಕ್ಕೆ ನಾವು ರಿಜಿಸ್ಟ್ರಾರ್ ಅಂತ ಇರ್ತಾರ, ಅವ್ರಿಗೆ ನಾವು ಬಹಳಷ್ಟು ಡೇಟಾ ಕೊಡ್ಬೇಕಾಗುತ್ತೆ. ಹಿಂದ್ ಕೆಲ್ರೆ ಹಿಸ್ಟ್ರಿನಾಗ ಇದ್ರ ಬಗ್ಗೆ ಎಲ್ಲರೇ ಕೋಟ್ ಮಾಡ್ಯಾರನ್ ಯಾರಾದ್ರು. ಈಗ ಧಾರವಾಡ ಪೇಡಾನಾಗ ನೋಡ್ರಿ, ಆಕ್ಚುಲಿ ಏನಾಗದಲ್ಲಿ ಪೇಡ ಮಾಡ್ಬೇಕಂದ್ರೆ ಹಾಲ್ ಬೇಕು ನಿಮ್ಗೆ. ಸೊ ಹಾಲ್ ಅವ್ರ ಏನ್ ಪ್ರೂವ್ ಮಾಡ್ಯಾರಂದ್ರೆ, ಧಾರವಾಡದ ಏನು ಎಮ್ಮಿಲಿಂದ ನಾವು ಹಾಲ್ ಬರ್ತದ, ಹಾಲಿಂದ ನಾವು ಏನ್ ಪೇಡ ಮಾಡ್ತೀವಿ ಅದು ಯುನಿಕ್ನೆಸ್ ಬರ್ತದ. ಯುನಿಕ್ನೆಸ್ ತೋರಿಸ್ಬೇಕು ನೀವು, ತನ್ನದೇ ಆದ ವೈಶಿಷ್ಟ್ಯತೆ. ವೈಶಿಷ್ಟ್ಯತೆ ಆ ವೈಶಿಷ್ಟ್ಯತೆ ತೋರ್ಸಾಕ ನೀವು ಸೈಂಟಿಫಿಕ್ ಡೇಟಾ ತರಬೇಕು, ವೈಜ್ಞಾನಿಕ ಡೇಟಾ ತರಬೇಕಾಗುತ್ತೆ. ಸೊ ಆ ಕೇಸ್ ಆಯ್ತು. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ಆಯ್ತು ನಿಮ್ಗೆ, ಈ ತಿರುಪತಿ ಲಡ್ಡು ನೋಡಿರ್ತೀರಿ, ನೀವು ಸೇವನೆ ಮಾಡಿರ್ತೀರಿ. ತಿರುಪತಿ ಲಡ್ಡುನಾಗ ಏನ್ ಎಕ್ಸ್ಪೆರಿಮೆಂಟಲ್ ಡೇಟಾ ಕೊಟ್ಟಾರ, ವೈಜ್ಞಾನಿಕ ಒಂದು ಡೇಟಾ ಕೊಟ್ಟಾರ ಅಂದ್ರೆ, ನಿಮ್ಗೆ ಗೊತ್ತಿರ್ಬೇಕು ತಿರುಪತಿ ತಿಮ್ಮಪ್ಪ ಅಂದ್ರೆ ಏಳು ಗುಡ್ಡದ ಮ್ಯಾಗದಾನ ಅಂತ ಹೇಳ್ತಾರೆ. ಅಲ್ಲಿ ಪ್ರೂವ್ ಏನ್ ಮಾಡ್ಯಾರ ಅಂತಂದ್ರೆ, ನಿಮ್ಗೆ ಸೇಮ್ ಇನ್ಗ್ರೀಡಿಯಂಟ್ಸ್, ನಿಮ್ಗೆ ಲಡ್ಡು ಏನ್ ಬೇಕಲ್ಲ ಎಲ್ಲ ಸೇಮ್ ಸಾಮಾನುಗಳು ಇನ್ಗ್ರೀಡಿಯಂಟ್ಸ್ ಒಂದೇ ತರಾನೇ. ನೀವು ಏಳು ಬೇರೆ ಬೇರೆ ಗುಡ್ ಅದಾವಲ್ಲ, ಮ್ಯಾಲಿಂದ ಹಿಡ್ಕೊಂಡು ಕೆಳಗಿಂತನ ನೀವು ಫುಟ್ ಹಿಲ್ಸ್ ಬರುತನ ಲಡ್ಡು ಮಾಡ್ಯಾರ ಅವ್ರು. ಹೆಂಗಂದ್ರೆ ಡೇಟಾ, ಇವೆಲ್ಲ ಸೈಂಟಿಫಿಕ್ ಎಕ್ಸರ್ಸೈಸ್ ರೀ. ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೂ ಸೈಂಟಿಸ್ಟ್ ಇರ್ತಾರೆ, ವಿಜ್ಞಾನಿಗಳು ಇರ್ತಾರೆ. ಅಲ್ಲಿ ಏನ್ ಪ್ರೂವ್ ಮಾಡಿದ್ರು ಅಂದ್ರೆ, ನೀವೇನ್ ನಮ್ದು ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತೀವಿ ನಾವು, ಈ ಗುಡಿದೇನು ಗರ್ಭಗುಡಿ, ಈ ಗರ್ಭಗುಡಿನಾಗ ಏನ್ ಗುಡಿ ಹತ್ರ ನಾವೇನು ಲಡ್ಡು ಮಾಡ್ತೀವಿ, ಆ ಲಡ್ಡು ಟೇಸ್ಟೇ ಬೇರೆ ಇರ್ತದ. ಆ ಲಡ್ಡು ಯಾಕೆ ಬೇರೆ ಇರ್ತದ ಅಂತಂದ್ರೆ, ಈಗ ಏಳು ಗುಡ್ಡದ ಮ್ಯಾಲೆ ವಾತಾವರಣ ಇರ್ತದಲ್ಲ, ಆ ವಾತಾವರಣದಿಂದ ಈ ವೈಶಿಷ್ಟ್ಯತೆ ಬಂದದ ಇದಕ್ಕ ಅಂತ ತಿಳ್ಕೊಂಡು ಪ್ರೂವ್ ಮಾಡ್ಯಾರ, ಪ್ರೂವ್ ಮಾಡಿದ್ದಾರೆ. ಈ ತರ ಇರ್ತದ. ಅದಕ್ಕೆ ನಿಮ್ ಜಿ ಐ ಟ್ಯಾಗ್ ಅನ್ನೋದು ನೋಡಿ, ಇಲ್ಕಲ್ ಸೀರ್ ಅದ್ರಿ, ಇಲ್ಕಲ್ ಸೀರಿ, ಇಲ್ಕಲ್ ಸೀರಿ ಜಿ ಐ ಟ್ಯಾಗ್ ಅದ್ರಿ, ಅದಕ್ಕೂ ಜಿ ಐ ಟ್ಯಾಗ್ ಅದ. ನನ್ ನೆನಪದ ನಮ್ಮ ಅಜ್ಜಿಗಳಿಗೆಲ್ಲ ನಾವು ಇಲ್ಕಲ್ ಸೀರ್ ಅಂದ್ರೆ ಒಂದು ಹೀನ ಒಂದ್ ಇದ್ರಲ್ಲಿಂದ ನೋಡ್ತಿದ್ವಿ. ನಿಮ್ಗೆ ಈ ಜಿ ಐ ಟ್ಯಾಗ್ ಸಿಗುರಂದ್ರೆ ನಿಮ್ ಮಿನಿಮಮ್ ಸಾರಿ ನಿಮ್ಗೆ 6,000 ಸ್ಟಾರ್ಟ್ ಆಗುತ್ತೆ ಇಲ್ಕಲ್ ಸಾರಿ. ಸೊ ದಿಸ್ ಇಸ್ ವಾಟ್ ಈ ಜಿ ಐ ಟ್ಯಾಗ್ ನಿಮ್ಗೆ ಏನ್ ಕೊಡ್ತದೆ ಅಂದ್ರೆ, ಲೋಕಲ್ ಮಂದಿ ಏನ್ ಆರ್ಟಿಸನ್ಸ್ ಇರ್ತಾರಲ್ಲ, ಇದನ್ನ ತಯಾರು ಮಾಡುವಂತ ಒಂದು ಕಲಾಕಾರರು ಏನ್ ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಈ ಜಿ ಐ ಟ್ಯಾಗ್ ಏನ್ ಮಾಡ್ತಾರೆ, ಫೈನಾನ್ಶಿಯಲಿ ಅಪ್ಗ್ರೇಡ್ ಮಾಡ್ತದೆ. ನಿಮ್ಗೆ ಎಕ್ಸ್ಪೆಕ್ಟೆಡ್ ನೋಡ್ರಿ, ಅನ್ನೋ ಇಲ್ಕಲ್ ಸೀರಿಗೆ ಸಿಕ್ಕಿದಿಲ್ಲ ಅಂದ್ರೆ 2,000 ಹೋಗು ಮಾಲ್ ಇವತ್ತೆ, ಇವತ್ತು 6,000 ಅಂತಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಜಿ ಐ ಟ್ಯಾಗ್. ಭೌಗೋಳಿಕ ಸೂಚ್ಯಾಂಕ ಸಿಕ್ಕದಂತ ಹೇಳಿ ನಿಮ್ಗೆ ಒಂದು ಆರ್ಥಿಕ ಒಂದು ಬೆನಿಫಿಟ್ ಸಿಗ್ತದ ಆ ಕಮ್ಯುನಿಟಿ. ಆಮೇಲೆ ಇಲ್ಲಿ ಒಂದು ಕಾನ್ಸೆಪ್ಟ್ ಅದ, ಬಹಳ ಮಂದಿ ಇನ್ನ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನೋಡ್ರಿ, ಗುಲ್ಬರ್ಗಕ್ಕ ಜಿ ಐ ಟ್ಯಾಗ್ ಸಿಕ್ಕದ್ರಿ ಸಿಕ್ಕಂತ. ಈಗ ಹಂಗಂತ ಹೇಳಿ ಅಲ್ಲಿದ್ದಂತ ಎಲ್ಲಾ ರೈತರಿಗೂ ಹಕ್ಕು ಒಮ್ಮೆ ಬರಂಗಿಲ್ಲ. ಅದು ಅವ್ರೇನ್ ಮಾಡ್ಬೇಕು, ನಾವೀಗ ಇದ್ರದ ಅಪ್ಲಿಕೆಂಟ್, ನಾವು ಫಸ್ಟ್ ಅಪ್ಲಿಕೆಂಟ್ ಅದೀವಿ ಕೃಷಿ ವಿಶ್ವವಿದ್ಯಾಲಯದ. ಇಲ್ಲಿ ಐ ಪಿ ಆರ್ ಸೆಲ್ ಅಂತ ಇರ್ತದೆ, ಯೂನಿವರ್ಸಿಟಿ ಡೈರೆಕ್ಟರ್ ಆಫ್ ರಿಸರ್ಚ್ ಅಂತ ಇರ್ತಾರೆ, ಸಂಶೋಧಕರು ಇರ್ತಾರೆ. ಒಂದು ಪ್ರೊಸೀಜರ್ ಅದ, ಇದಕ್ಕೆ ಯೂಸ್ ತಗೋಬೇಕು ಅಂದ್ರೆ ಅವ್ರ ಆ ಭಾಗದಿಂದ ಬರಬೇಕು. ಅಥೋರೈಸ್ಡ್ ಯೂಸರ್ಶಿಪ್ ಅಂತ ಒಂದು ವರ್ಡ್ ಬರ್ತದ್ರಿ. ಅಥೋರೈಸ್ಡ್ ಅಂದ್ರೆ ನೀವು ಅಥೋರೈಸೇಷನ್ ಪವರ್ ಕೊಡ್ಬೇಕಾಗತ್ತೆ. ನೀವು ಬರೀ ಆ ಭಾಗದ ರೈತರ ಅಧೀನಂತ ಅಧೀರಂತ ಹೇಳಿ ಆ ಒಂದು ಹಕ್ಕು ಬರಂಗಿಲ್ಲ ನಿಮಗೆ. ಆ ಭಾಗದ ಅಧೀನ ಅಂತ ಹೇಳಿ ನೀವು ಪ್ರೂಫ್ ಕೊಡ್ಬೇಕು, ನೀವು ಅದೇ ಭಾಗದಿಂದ ಬರ್ತಿರ್ಬೇಕು. ನೀವು ರೈತ ಆದ್ರೂ ಇರ್ಬೋದು, ನೀವು ಇದನ್ನ ಒಂದು ಮಿಲ್ಲರ್ ಆಗಿರ್ಬೋದು, ಟ್ರೇಡರ್ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ದಾಲ್ ಮಿಲ್ನವ್ರು ಇರ್ಬೋದು, ಏನೇ ಇದ್ರು ನೀವು ಅಂದ್ರೆ ಈ ತೊಗರಿ ಅಸೋಸಿಯೇಟ್ ಆಗಿ ಏನೇ ಮಾಡ್ತಿರ್ಬೋದು ನೀವು, ಬಟ್ ನೀವು ಆ ಭಾಗದಿಂದ ಬರ್ಬೇಕು. ಅದಕ್ಕೆ ಪ್ರೊಸೀಜರ್ ಅದರಿ, ಫಾರ್ಮ್ ನಂಬರ್ 3-2 ಅಂತ ಹಿಂಗಿರ್ತಾವ. ಆಮೇಲೆ ನಿಮ್ದು ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ, ಪಾಸ್ಬುಕ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ, ನಿಮ್ಮ ರೆಸಿಡೆನ್ಶಿಯಲ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಇದ್ರಲ್ಲಿಂದ ಏನಾಗುತ್ತೆ, ನೀವು ಇದೇ ಭಾಗದಿಂದ ಬರ್ತೀರಿ ಅಂತ ಒಂದು ಪ್ರೂಫ್ ಆಗುತ್ತೆ ಅವ್ರಿಗೆ. ಸೊ ಅದಕ್ಕೊಂದು ಪ್ರೊಸೀಜರ್ ಅದ. ಆ ರಿಜಿಸ್ಟರ್ ಆಫೀಸ್ ಆಮೇಲೆ ಏನ್ ಮಾಡ್ತದೆ, ನಿಮ್ಮ ಹೆಸರನ್ನ ವೆಬ್ಸೈಟ್ ನಾಗ ಹಾಕುತ್ತದೆ. ನಿಮ್ಮ ಹೆಸರು ನೋಡ್ಬೋದು ನೀವು, ಅಥರೈಸ್ಡ್ ಯೂಸರ್ ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಗೆ. ಆ ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ ನೀವು ಇದನ್ನ ಒಂದು ಬೆನಿಫಿಟ್ ಒಂದು ಮಾಲೀಕತ್ವ ಪಡೆದಿರೋದು ಮಾಲೀಕ. ಈಗ ಆಕ್ಚುಲಿ ಮಾಲೀಕತ್ವ ವಿಶ್ವವಿದ್ಯಾಲಯಕ್ಕಿದೆ. ನಾವ್ ಏನ್ ಮಾಡ್ತೀವಿ ವಿಶ್ವವಿದ್ಯಾಲಯದವ್ರು, ನಮ್ ಜುಡಿ ಯಾರು ಬರ್ತಿರ್ಲಿಲ್ಲ ಅವ್ರಿಗೆ ಹಕ್ಕು ನಾವು ಬಿಟ್ಕೊಡ್ತೀವಿ. ನೀವು ಮಾಡಬಹುದಪ್ಪ, ಬಟ್ ಒಂದ್ ಏನದ, ನಾ ಹೇಳ್ತೇನೆ ಭೌಗೋಳಿಕ ಸೂಚ್ಯಾಂಕನಾಗ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಈಗ ಸಪೋಸ್ ನೋಡ್ರಿ, ಈಗ ಗುಲ್ಬರ್ಗಾ ಬಾಜುಕು ತೊಗರಿ ಬೆಳೀತಾರೆ, ಯಾದಗಿರಿನಲ್ಲಿ ಬೆಳೀತಾರೆ, ಯಾದಗಿರಿನೂ ಪಾರ್ಟ್ ಅದ್ರಿ ಅಂದಂಗ. ಆಮೇಲೆ ಭಾಗ ಆಯ್ತದ, ಬಟ್ ನಾವು 2017 ಏನ್ ಅಪ್ಲಿಕೇಶನ್ ಹಾಕಿದಾಗ ಯಾದಗಿರಿನೂ ವಾಸ್ ಪಾರ್ಟ್ ಆಫ್ ಕಲಬುರ್ಗಿ. ರಾಯಚೂರಲ್ಲಿ ತೊಗರಿ, ರಾಯಚೂರ್ನೇ ಬೆಳೀತಾರೆ. ನೀವು ಬಾಜುಕ್ ಬಿಜಾಪುರ್ ಬೆಳೀತಾರೆ, ಸೋಲಾಪುರ್ ಬೆಳೀತಾರೆ, ಇಲ್ಲೇ ತಾಂಡೂರ್ ಅಂತ ಐತಿ ತಳಗ. ನೀ ಯಾದಗಿರಿಂದ ಗುಲ್ಬರ್ಗಾ ತಳಗ ಹೋದ್ರೆ ಅವರಿಗೂ ಸೂಚ್ಯಾಂಕ ಸಿಕ್ಕದ್ರಿ. ಅದಕ್ಕೆ ಇಲ್ಲಿ ಏನು ಮಾಡಬೇಕು, ಸೂಚ್ಯಾಂಕ ಸಿಕ್ಕಿಡ್ಲೇ ಈ ನೋಡ್ರಿ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಅದೇ ಭಾಗದಿಂದ ಬಂದಂತ ತೊಗರಿಗಷ್ಟೇ ನೀವು ಮಾರ್ಕೆಟ್ ಮಾಡ್ಬೇಕು. ನೀವು ಬೇರೆ ಕಡೆ ತಂದು ವ್ಯಾಲ್ಯೂ ಇರಂಗಿಲ್ಲ. ಸೊ ನಿಮ್ ಕ್ವಾಲಿಟಿ ಹೋಗ್ಬಿಡ್ತದ ಅವಾಗ. ಸೊ ಅದಕ್ಕೊಂದು ಕ್ವಾಲಿಟಿ ಅಶ್ಯೂರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು, ಒಂದು ಇನ್ಸ್ಪೆಕ್ಷನ್ ಬಾಡಿ ಅಂತದ ನಮ್ ಕಡೆ ಇನ್ವೆಸ್ಟ್ ಆಗಿ. ಸೊ ಇನ್ಸ್ಪೆಕ್ಷನ್ ಬಾಡಿ ಏನ್ ಮಾಡತ್ ನಿಮ್ಗೆ ಕ್ವಾಲಿಟಿ ಮೇಂಟೈನ್ ಮಾಡತ್ತಾರೋ ಇಲ್ಲೋ, ತೊಗರಿ ಏನ್ ಮಾರಾಕತ್ತಾರ ಅದು ಇದೇ ಭಾಗದಿಂದ ಬರ್ತದೋ ಇಲ್ಲೋ, ಇದನ್ನೆಲ್ಲ ಟ್ರೇಸ್ ಮಾಡ್ಲಿಕ್ಕೆ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದ್ ಅಧಿಕಾರ ಇದೆ ನಮ್ಗೆ. ಸೊ ಅಲ್ಟಿಮೇಟ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಭೌಗೋಳಿಕ ಸೂಚ್ಯಾಂಕ ಸಿಗುದೇ ನಿಮಗೆ ಈ ಭಾಗದ. ಇನ್ನೊಂದು ಹೇಳ್ತೀನಿ ಎಲ್ಲ ರೈತರಿಗೆ ಗೊತ್ತಾಗ್ಲಿ, ಆಕ್ಚುಲಿ ಭೌಗೋಳಿಕ ಸೂಚ್ಯ ಅಂತ ಹೋಗೋಣ, ಯುನಿಕ್ನೆಸ್ ಅಂತ ಹೇಳಿದೆ. ನಾವೇನ್ ಪ್ರೂವ್ ಮಾಡಿವ್ ತೊಗರಾಗ, ಈ ಹಂಗ ಲಡ್ಡು ಹೇಳಿದೆ ನಿಮ್ಗೆ ನಾನು, ಹಿಂಗ ನಿಮ್ಗೆ ಧಾರವಾಡ ಪೇಡದು ಹೇಳಿದೆ. ಹಂಗ ನಾವು ತೊಗರಿಗೆ ಏನ್ ಸಿಗ್ಬೇಕಂದ್ರೆ ಏನ್ ಮಾಡಿವಿ ಹೇಳ್ತೀನಿ. ನಾವು ತೊಗರಿ ಮೂರ್ ಕಡೆ ಬೆಳೆದಿವಿ, ಎಲ್ಲೆಲ್ಲಿ ನಿಮ್ಗೆ ರಾಯಚೂರ್ನಾಗ, ಗುಲ್ಬರ್ಗನಾಗ, ಬೆಂಗಳೂರಿನಾಗ ಬೆಳೆದಿವಿ. ಬೆಳಿಕ್ಕಿಂತ ಮುಂಚೆ ಅದು ಸಾಯಿಲ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ವಿ. ಸೊ ಗುಲ್ಬರ್ಗನಾಗ ಸಾಯಿಲ್ ಹೆಂಗದೆ, ರಾಯಚೂರ್ನ ಹೆಂಗದೆ, ಬೆಂಗಳೂರಿನ ಹೆಂಗದೆ, ಕ್ಲಿಯರ್ ಕಟ್ ಡೇಟಾ ಇತ್ತು. ಗುಲ್ಬರ್ಗಾ ಸಾಯಿಲ್ಸ್ನಾಗ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚದ ಅಂತ ಹೇಳಿ. ಸೊ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚಿರೋದ್ರಿಂದ ಮುಂದೆ ಏನು ಪ್ರೂವ್ ಮಾಡಿದೀವಿ ಅಂದರೆ, ನೀವು ರಾಯಚೂರ್ನಾಗ ಕಡಿಮೆ, ಆಮೇಲೆ ಬೆಂಗಳೂರಿನಾಗ ಕಡಿಮೆ ಅದೆ, ಕ್ಯಾಲ್ಸಿಯಂ ಹೆಚ್ಚಿರೋದು ಗುಲ್ಬರ್ಗನಾಗ. ಆ ಗುಲ್ಬರ್ಗನಾಗ ಬಂದ ಕೂಡಲೇ ಮುಂದೆ ಏನು ಮಾಡಿದ್ವಿ ನಾವು, ಇವನ್ನ ಈ ಕ್ಯಾಲ್ಸಿಯಂ ಕಾಳನಾಗ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಇದು 8 ಮಿನಿಟ್ನಾಗ ನೀವು ಕುದಿತೈತಿ ತೊಗರಿ. ನೀವು ಬ್ಯಾಳಿ ಬ್ಯಾಳಿ ಏನಂತೀವಿ ನಾವು, ಬ್ಯಾಳಿ ಕುದಿಯೋದು, ಅದನ್ನು ಪ್ರೂವ್ ಮಾಡಿದ್ವಿ ನಾವು. ಸೊ ಸೈಂಟಿಫಿಕ್ ಪ್ರೂವ್ ಮಾಡಿದಾಗ ನಿಮ್ಗೆ ಜಿ ಐ ಟ್ಯಾಗ್ ಸಿಗ್ತದೆ ಇಲ್ಲಿ. ಸೊ ನಾನು ಸನಿದ್ರಾಗ ಒಬ್ಬರ ಕಡೆ ಅಂತ ಕೇಳಿದೆ, ಇಲ್ಲೊಂದು ಎಲೆಹೇರಿ ಅಂತ ಏನೋ ಊರದ ಇಲ್ಲಿ ಯಾದಗಿರಿ ನನಗೆ, ಅಲ್ಲಿ ಜೋಳ ಬಹಳ ಹೈ ಕ್ವಾಲಿಟಿ ಅದ ಅಂತ ಆಕ್ಚುಲಿ. ಸೊ ನಾವು ಬರುವ ದಿನಗಳನ್ಯಾಗ ಅದಕ್ಕೂ ಒಂದು ಸೂಚಕಾಂಕ ಕೊಡ್ಬೇಕಂತ ಉಡ್ತಾಯ. ಬಿಳಿಜೋಳಕ್ಕೆ ಬಿಳಿಜೋಳಕ್ಕೆ ನಿಮ್ಗೆ ಗೊತ್ತಿರ್ಬೇಕು ಏನಾಗ್ಯದ ಈಗ ಜೋಳ, ಬಿಳಿಜೋಳ ಏರಿಯಾನೇ ಕಡಿಮೆ ಆಗಿದ್ರೆ ರೈತರು ಲಾಭ ಇಲ್ಲ ಅಂತ ಹೇಳಿ ಹೈಬ್ರಿಡ್ ಜೋಳಕ್ಕೆ ಹೋಗ್ಯಾರ ಬಹಳಷ್ಟು. ಹೈಬ್ರಿಡ್ ಜೋಳ ನಿಮ್ಗೆ 30-35 ಕ್ವಿಂಟಲ್ ಎಕರೆ ಕೊಡತ್ತದು, ಬಟ್ ನಮಗೂ ಗೊತ್ತದೆ ಅದು ಹೈಬ್ರಿಡ್ ಜೋಳ ನಿಮ್ಗೆ ಹ್ಯೂಮನ್ ಕನ್ಸಂಪ್ಷನ್. ಈಗ ನೀವೇ ಹೈಬ್ರಿಡ್ ಜೋಳ ಕೊಟ್ಟರೆ ನೀವೇ ಮನ್ಯಾಗ ರೊಟ್ಟಿ ಅದಕ್ಕಂತ ಮಾಡತ್ತಾರೆ. ಬಟ್ ಸಮ್ವೇರ್ ಇಂಥ ಏನ್ ಬಿಳಿಜೋಳ ಅದಾವ ತಳಿಗಳನ್ನ, ಇದನ್ನ ನಾವು ಸಂರಕ್ಷಣೆ ಮಾಡ್ಬೇಕಾಗಿದೆ. ಇಂಥ ತಳಿಗಳು ಇಲ್ಲಿ ಈ ಒಂದು ಪ್ರೋಗ್ರಾಮ್ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ, ಎಲ್ಲಾ ರೈತರು ಎಲ್ಲೆಲ್ಲಿ ನಿಮ್ಮ ಊರಾಗ ಇನ್ನ ದೇಸಿ ತಳಿಗಳು ಅದಾವ, ಈಗ ಸರ್ಕಾರ ಏನ್ ಮಾಡಿದ್ರಿ ಈ ದೇಸಿ ತಳಿಗಳನ್ನ ಕನ್ಸರ್ವ್ ಮಾಡ್ಬೇಕು, ಪ್ರಿಸರ್ವ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಒಂದು ಅಭಿಯಾನ ನಡೆಸಿದ ನೀವು. ನಮ್ಗೆ ಗೊತ್ತದ ಜವಾರಿ ತಳಿಗಳು ಹೆಂಗಿದ್ದು. ಈಗ ನೋಡ್ರಿ ನೀವು, ಈಗ ನಾವು 20 ವರ್ಷದಿಂದ ನಾವು ಏನ್ ಊಟ ಮಾಡ್ತಿದ್ವಿ, ಆ ಟೇಸ್ಟ್ ಯಾವುದೇ ಒಂದು ಪದಾರ್ಥನಾಗ ಟೇಸ್ಟ್ ಇಲ್ಲ ಇಲ್ಲ ಇವತ್ತು. ನಾನೇ ಒಬ್ಬ ಸಂಶೋಧಕನಾಗಿ, ಒಬ್ಬ ಜೆನೆಟಿಕ್ಸ್ ಪ್ಲಾನ್ ಬಿಲ್ಡಿಂಗ್ ಅನುವಂಶಿಕತೆ ಹೆಡ್ನಾಗಿ ಮುಖ್ಯಸ್ಥನಾಗಿ ನನಗೂ ಅನಿಸ್ತಾ ಇದೆ ನಮ್ಗೆ ಈಲ್ಡ್ ಹೆಚ್ಚು ಮಾಡಬೇಕು ಒಂದು ಪ್ರೆಷರ್ ಇರ್ತದ. ಸೊ ನಮ್ ಬ್ರೀಡರ್ಸ್ ನಾವು ಒಬ್ಬನೇ ಅಲ್ಲ, ಎಲ್ಲರೂ ಏನ್ ಮಾಡಿವಿ ನಾವು ಬೆನ್ನತ್ ಹೋಗ್ಬಿಟ್ಟಿದ್ವಿ. ಈಗ ನಮ್ಗೆ ಅನ್ಸಾತದ ನಾವ್ ಎಲ್ಲೊತ್ತು ಎಡವಿ ಅಂತ ಹೇಳಿ, ಯಾವಾಗಲೂ ತಪ್ಪು ಮಾಡಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಆ ತಪ್ಪನ್ನು ನಾವು ಸರಿಪಡಿಸ್ಕೊಳ್ಳೋದು ನಮ್ದು ಡ್ಯೂಟಿ ಅದು. ಸೊ ನಾವೀಗ ಅದನ್ನು ಮಾಡ್ತಾ ಇದ್ವಿ. ಸರ್ಕಾರ ಏನ್ ಮಾಡ್ತಾ ಇದೆ ಈಗ, ಎಲ್ಲಾ ಬೆಳೆಗಳನ್ಯಾಗ ಏನ್ ದೇಸಿ ತಳಿಗಳದಾವ ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಒಂದು ಅಭಿಯಾನ ನಡೆಸ್ತಾ ಇದೆ. ಅದಕ್ಕೆ ರೈತ ಬಾಂಧವರಲ್ಲಿ ಒಂದು ರಿಕ್ವೆಸ್ಟ್ ಅದ, ತಮ್ಮ ಊರಿನಾಗ ಏನ್ರಿ ಇಂಥದ್ದು, ನಾ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ, ಇದೇ ತರ ನಿಮ್ಮ ಊರಿನಾಗ ಏನ್ರಿ ದೇಸಿ ತಳಿಗಳು ಇನ್ನ ಇದ್ವು ಅಂದ್ರೆ ಅವಕ್ಕೆ ಈ ಸೂಚಕಾಂಗ ಕೊಡುವ ಚಾನ್ಸ್ ಅದರಿ. ಎನಿಥಿಂಗ್ ಹೆಂಗದ ನಿಮ್ಗೆ ನ್ಯಾಚುರಲ್ಲಿ. ಈಗ ನೋಡ್ರಿ ಇನ್ನೊಂದು ಒಂದು ಇಶ್ಯೂ ಹೇಳ್ತೀನಿ ನಿಮಗೆ, ನೀವು ಯಾದಗಿರಿ ಕಡೆ ಹೋಗಿರ್ಬೇಕು, ಗುಡ್ಡ ಸ್ಟಾರ್ಟ್ ಆಗ್ತಾವ ನೋಡ್ಕೆ ನೋಡಿರ್ತೀನಿ ನೀವು. ಗುಡ್ಡದಾಗ ನಿಮ್ಗೆ ಸೀತಾಫಲ ತಂದು ಮಾರ್ತಾರ ರೈತರು ನೋಡ್ರಿ, ರೈತರನಾಗ ಬರುದಿಲ್ಲ ಹಳ್ಳಿಯವರು ಹೋಗಿ ತಂದು ನೀವು ಸೈಜ್ ನೋಡ್ಬೋದು, ದಪ್ಪ ದಪ್ಪ ಸೈಜ್. ಆಮೇಲೆ ನೀವು ಅದನ್ನ ಸೇವಿಸಿದ್ರೆ ನಿಮ್ಗೆ ಅದ್ರ ಕ್ವಾಲಿಟಿನೂ ಗೊತ್ತಾಗುತ್ತೆ ನಿಮ್ಗೆ, ಬಹಳ ಚಂದ ಕ್ವಾಲಿಟಿ ಇದೆ. ನಂದು ವಿಚಾರ ಬಂತದ್ದು ಯಾಕೆ ಇದಕ್ಕೂ ಯಾಕೆ ಒಂದು ಭೌಗೋಳಿಕ ಸೂಚ್ಯಾಂಕ ಕೊಡ್ಬೋದೇನು ಅಂತೇಳಿ ನಾನು ವಿಚಾರ ಮಾಡಿದಾಗ ಎಕ್ಸ್ಪರ್ಟ್ಸಿಗೆ ಕೇಳಿದ್ರೆ, ಈ ಗುಡ್ಡಗಾಡು ಪ್ರದೇಶನಾಗ ಏನ್ರಿ ಬೆಳೀತಿತ್ತು ಅದಕ್ಕೆ ಕೊಡಂಗಿಲ್ರಿ ಅವ್ರು, ನಾವು ಮನುಷ್ಯ ತಯಾರು ಮಾಡಬೇಕು ಮಾತ್ರ ರೈತರು ದೊಡ್ಡ ಪ್ರಮಾಣದಲ್ಲಿ ಇದು ನೀವು ನೇಚರ್ ಈಗ ನಾಳೆ ಇದಕ್ಕೆ ಸಿಕ್ತಂದ್ರೆ ಏನ್ ಮಾಡ್ತಾರೆ ಹೇಳ್ರಿ ನೀವು ಪೂರಾ ನಿಮ್ಗೆ ಒಟ್ಟು ಹಂಗಾಗತ್ತೆ ಅದಕ್ಕೆ ಹಂತದಕ್ಕೆ ಬರುದಿಲ್ಲ. ಈಗ ರೈತರ ಹೊಲದಾಗ ನಿಮ್ ಈಗ ಮೂರ್ ನಾಲ್ಕು ತಲಿಯಿಂದ ಬೀಜ ಇಟ್ಕೊಂಡ್ ಬಂದಿದ್ರಪ್ಪ ಅದನ್ನ ಕ್ವಾಲಿಟಿ ಅಂತೂ ಇದ್ದೇ ಇರ್ತದ್ರಿ ನಮ್ಗೆಲ್ಲ ಗೊತ್ತದ ನಿಮ್ಗೆ ಎಂ ನಾವೆಲ್ಲ ನಿಮಗೆ ಬಿಳಿಜೋಳ ಮೊದ್ಲು M35-1 ಅಂತೀವಿ ಎಂ ಮುಗುತಿ ಮಾಲ್ದಂಡಿ ಅಂತೀವಿ ಅವು ಅವು ಬೆಸ್ಟ್ ಪಾರ್ಟ್ ಜೋಳದ ರೊಟ್ಟಿ ಬೆಸ್ಟ್ ಆಗ್ತಾವ ಅಂತ ನಮ್ಗೆಲ್ಲ ಗೊತ್ತದ. ಬಟ್ ಅಂಥವು ಎಲ್ಲೆಲ್ಲಿ ಅದಾವ ಈ ದೇಸಿ ತಳಿಗಳದ್ದು ಒಂದು ವಿಶಿಷ್ಟತೆ ನೋಡ್ಬೇಕು ನೀವು ಏನಂತಂದ್ರೆ ಯಾವ ಊರಾಗ ಈಗ ಒಂದು ನೋಡ್ರಿ ಹೆಂಗದ ಒಂದೊಂದು ಊರು ಯುನೀಕ್ ಇರ್ತದ ಹೌದು ಒಂದೊಂದು ಹಳ್ಳಿ ಯುನೀಕ್ ಇರ್ತದೆ ಹಳ್ಳಿಯಲ್ಲಿ ಫೇಮಸ್ ಆಗಿರ್ತದೆ. ನೀವು ಅಂತವ್ ಏನ್ರಿ ನಿಮ್ಮ ಊರಾಗ ಹಳ್ಳಿಗಳನ್ನ ಹಿಂಗೆ ಸ್ಪೆಷಾಲಿಟಿ ಮೂರ್ ನಾಲ್ಕು ಜನರೇಷನ್ಲಿಂದ ತಲೆಮಾರ್ಲಿಂದ ಬಂದಿತ್ತಂದ್ರೆ ಅಂತವ್ ಏನ್ರಿ ಬೀಜ ಇದ್ದು ಅಂದ್ರೆ ಸ್ವಲ್ಪ ಮಾಹಿತಿ ಕೊಟ್ರೆ ನಿಮಗೊಂದು ಹಕ್ಕು ಕೊಡಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಹಕ್ಕು ಅಂದ್ರೆ ನೀವು ದೇಶಕ್ಕೆ ಸೇವೆ ಮಾಡ್ದಂಗೆ ಇದು ಯಾಕಂದ್ರೆ ಈ 30 ವರ್ಷನಾಗ ಕೃಷಿ ಹೆಂಗಾಗ್ಯದ ನೀವು ನೋಡ್ತೀರಿ. ನಾವು ಸಾಕಷ್ಟು ಈ ಡಿಸೀಸ್ ಹೆಂಗ್ ರೋಗ ಹೆಂಗ್ ಬರ್ತಾ ಇದ್ದಾವ ನಿಮಗೆ ಪೆಸ್ಟ್ ಹೆಂಗ್ ಬರ್ತಾ ಇದೆ ಕೀಡಿಗಳು ಹೆಂಗ್ ಬರ್ತಾ ಇದ್ದಾವ ಇದನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ದೇಸಿ ತಳಿಗಳು ಬೇಕಾಗಿದೆ. ನಮಗೆ ದೇಸಿ ತಳಿಗಳ ಒಂದಂದ್ರೆ ನಿಮ್ಗೆ ಇಳುವರಿ ಕಡಿಮೆ ಇರಬಹುದು ತಡುಗಳು ಶಕ್ತಿ ಇರ್ತದೆ ಇಂಥದ್ದೇನ್ರಿ ನಿಮ್ ಮಟೀರಿಯಲ್ ಇತ್ತು ನಿಮ್ ಕಡೆ ದೇಸಿ ತಳಿ ಇತ್ತಂದ್ರೆ ಅದು ದೇಶಕ್ಕೂ ನಿಮ್ ಸಮಾಜಕ್ಕೂ ಒಂದು ಒಳಿತನ ಮಾಡುವಂತ ಒಂದು ಎಬಿಲಿಟಿ ಇರ್ತದೆ. ಅದಕ್ಕೆ ಸಾಕಷ್ಟು ರೈತರು ನನ್ನ ನಂಬರ್ ಅದು ಕೊಡ್ತೀನಿ ನಿಮಗೆ ಇಲ್ಲಿ ಯೂನಿವರ್ಸಿಟಿಗೆ ಇಲ್ಲೇ ಬರ್ತೀರಿ ಯಾವಾಗಲೂ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ನನಗೆ ಭೇಟಿಯಾಗ್ರಿ ನಾವು ಏನ್ ಮಾಡಬಹುದು ಅಂತೇಳಿ ನಿಮ್ಗೆ ಹೇಳ್ತೀನಿ ನೀವೊಂದು ನಿಮ್ಮ ಕಮ್ಯುನಿಟಿಗೆ ಒಂದು ಹಕ್ಕು ಕೊಡ್ಲಿಕ್ಕೆ ನಾವು ಎಕ್ಸರ್ಸೈಸ್ ಮಾಡ್ತೀನಿ. ಈಗ ರಾಯಚೂರು ಜಿಲ್ಲೆಯಲ್ಲಿ ನೋಡ್ರಿ ಸಾಕಷ್ಟು ಕ್ಷೇತ್ರದಲ್ಲಿ ಸೋನಾ ಮಸೂರಿ ಭತ್ತವನ್ನು ಬೆಳೀತಾ ಇದ್ದಾರೆ. ಬಹಳಷ್ಟು ಮಂದಿ ಸೋನಾ ಮಸೂರಿ ಅಂದ್ರೆ ಇಷ್ಟಪಡ್ತಾ ಇದ್ದಾರೆ ಸೋನಾ ಮಸೂರಿ ತಿನ್ನಬೇಕು ಸೋನಾ ಮಸೂರಿ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಅಕ್ಕಿ ರಫ್ತಾಗ್ತಾ ಇದೆ ಸೋನಾ ಮಸೂರಿ. ಯಾಕೆ ವಿಶ್ವವಿದ್ಯಾಲಯ ಈ ಸೋನಾ ಮಸೂರಿ ಭತ್ತಕ್ಕೆ ಜಿಯೋಟ್ಯಾಗ್ ಅನ್ನ ಭೌಗೋಳಿಕ ಸೂಚ್ಯಾಂಕವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ ಯಾಕೆ? ಆಕ್ಚುಲಿ ನೀವೇನ್ ಕೇಳಿದ್ರಲ್ಲ ನಾವು ಒಂದು 4 ವರ್ಷ ಹಿಂದೆ ಇದ್ರ ಬಗ್ಗೆ ಎಕ್ಸರ್ಸೈಸ್ ಮಾಡಿದ್ವಿ ಅಪ್ಲಿಕೇಶನ್ ಹಾಕಿವಿ. ಬಟ್ ನಾವು ಎಕ್ಸ್ಪರ್ಟ್ಸ್ ಕೇಳಿದಾಗ ಏನಂದ್ರು ಈ ಸೋನಾ ಮಸೂರಿ ಎಲ್ಲಿಂದ ಬಂದದೆ ಇದು ಆಂಧ್ರಲಿಂದ ಬಂದಿದ್ದಂತ ವೆರೈಟಿ ಇದು. ಆಕ್ಚುಲಿ ಅದು ನೀವು ಸೋನಾ ಮಸೂರಿ ಹೆಸರು ಸಾಂಬಾ ಮಸೂರಿ ಆಕ್ಚುಲಿ ಕನ್ಫ್ಯೂಷನ್ ಆಗ್ಯದ ಸ್ವಲ್ಪ ಅವಾಗೇ ಮೊದ್ಲೆ. ಸೊ ಮೊದ್ಲು ಏನ್ ಮಾಡಿದ್ರಂತೆ ನಿಮ್ಗೆ ಒಂದು ಸಾಂಬಾ ಮಸೂರಿ ಅಂತ ಟೆಸ್ಟಿಂಗ್ ಕೊಟ್ಟಾರ ಮೊದ್ಲೆ ಈ ಭಾಗದಾಗ. ಆ ಸಾಂಬಾ ಮಸೂರಿ ಫೇಲ್ ಆದ ಕೂಡಲೇ ಇನ್ನೊಂದು ನಂಬರ್ ಕೊಟ್ಟರೆ ಅದು ಸೋನಾ ಮಸೂರಿ ಅಂತ ಕೊಟ್ಟಾರ. ಸೊ ಇದು ಫಸ್ಟ್ ಕೊಟ್ಟಿದ್ದ ಹೆಸರು ಬಿಟ್ಟು ಎರಡನೇದ್ ಏನ್ ಕೊಟ್ಟಾರಲ್ಲ ಅದ ಹೆಸರು ಬಳಕೆಯಲ್ಲಿ ಬಂದ್ಬಿಟ್ಟದೆ. ಆಕ್ಚುಲಿ ನಾವು ಬೆಳೆಯೋದು ಸಾಂಬಾ ಮಸೂರಿ ಬಟ್ ಅದು ಸೋನಾ ಮಸೂರಿ ನೀವು ನೋಡ್ಲಿಕ್ಕೆ ತಗೊಳಿಕ್ಕೆ ಬಾಯಾಗ ನಿಮ್ಗೆ ಈಸಿ ಅನಿಸ್ಬಿಡ್ತದೆ ಹಿಂಗಾಗಿ ಪ್ರಚಲಿತ ಆಗ್ಯದ ಸೋನಾ ಮಸೂರಿ ಅಂತೇಳಿ. ಬಟ್ ನೀವು ಈಗ ರೈಸ್ ನೋಡ್ರಿ ನಾನು ಬಹಳ ವಿಚಾರ ಮಾಡ್ತಿರ್ತೀನಿ ನಾನು ಯಾಕಂದ್ರೆ ಈಗ ನನ್ನ ಸರ್ವಿಸ್ ನ 29th ಸರ್ವಿಸ್ ನಂದು ನಾನು 1998 ಸಿರಿಗುಪ್ಪನಾಗ ಜಾಯ್ನ್ ಆದಾಗ ನಾವು ಸೋನಾ ಮಸೂರಿ ವಾಸ್ ಓನ್ಲಿ ವೆರೈಟಿ ಅದು ಒಂದೇ ತಳಿ ಇತ್ತು ಬೇರೆ ತಳಿಗಳೇ ಇರಲಿಲ್ಲ ಅದು ಒಂದೇ ತಳಿ ಇತ್ತು. ಎರಡೂ ಸೀಸನ್ ಅದೇ ಬೆಳೀತಿದ್ರು ನಿಮ್ಗೆ ಸುಗ್ಗಿಯಾಗೂ ಅದೇ ಬೆಳೀತಿದ್ರು ಬ್ಯಾಸಿಗೆಗೂ ಅದೇ ಬೆಳೀತಿದ್ರು. ಆಮೇಲೆ ನೀವು ನೋಡ್ರಿ 98-2000 ಬರ್ತಾ ಬರ್ತಾ ಏನಾಯ್ತು ನಿಮ್ಗೆ ಡ್ಯಾಮ್ನಾಗ ನೀರು ಕಡಿಮೆ ಹಾಕೊಂತ ಬಂತು. ಸೊ ಕ್ರಮೇಣವಾಗಿ ಏನು ಮಾಡಿದ್ರು ಒಂದೇ ಸೀಸನ್ ಕೊಡ್ತಾ ಇದ್ರು ನೀರು ಬರೀ ಸುಗ್ಗಿಯಾಗ ಅಷ್ಟೇ ಕೊಡ್ತಾ ಇದ್ರು. ರೈತರಿಗೆ ಏನಾಯ್ತು ಸುಗ್ಗಿಯಾಗ ಒಂದೇ ಬೆಳೆದ್ರು ಒಂದು 3-4 ವರ್ಷ ಆ ಸುಗ್ಗಿಯಾಗೂ ಸದ್ಯಕ್ಕೆ ನೀರು ಕಡಿಮೆ ಆಗತ್ತೆ. ಆಮೇಲೆ ಸುಗ್ಗಿನಾಗೂ ಖರೀಫ್ನಾಗೂ ನಿಮಗೆ ನೀರು ಕಡಿಮೆ ಆದಾಗ ಈ ಕಡಿಮೆ ಡ್ಯೂರೇಷನ್ ಇದ್ದಂಥ ತಳಿ ಅಲ್ಪಾವಧಿ ತಳಿಗಳನ್ನ ರಿಕ್ವೈರ್ಮೆಂಟ್ ಬಂತು. ಆ ಟೈಮಿಗೆ ಏನಾಯ್ತು ನಿಮ್ಗೆ ಈ RNR ವಿ ಕುಡ್ ಫೈಂಡ್ ಒನ್ ವೆರೈಟಿ ಒಂದು 10-15 ದಿವಸ ಅರ್ಲಿ ಅದ್ರಿ ಇದು 15 ದಿವಸ ನಿಮ್ಗೆ ಕಲ್ಟಿವೇಷನ್ನಾಗ ಅರ್ಲಿ ಅಂತಂದ್ರೆ ಬೆಳೆ ಇರೋದೇ 150 ದಿವಸ ಇದ್ದಾಗ ನೀವು 15 ದಿವಸ ಕಡಿಮೆ ಹಾಕಿದ್ರೆ ರೈತರಿಗೆ ಎಷ್ಟು ಚಲೋ ಆಗುತ್ತೆ ವಿಚಾರ ಮಾಡಿ. ನಾವು ಇದನ್ನ ವಿಚಾರ ಮಾಡಿ ನಾವು ಇದನ್ನೊಂದು ಪ್ರಮೋಟ್ ಮಾಡಿದ್ವಿ ಇಲ್ಲಿ ನಾವು ರಿಲೀಸ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಬಟ್ ಅಡಾಪ್ಟ್ ಮಾಡಿದ ಕೂಡಲೇ ನಿಮ್ಗೆ ಹೇಳ್ತೀನಿ ಏನಾಗಿದೆ ಸಿನ್ಸ್ ಇಟ್ ವಾಸ್ ಅಂದ್ರೆ ಹೊಸ ವೆರೈಟಿ ಇರೋದ್ರಿಂದ ನಿಮ್ಗೆ ಸ್ಪ್ರೇ ಅದು ಕಡಿಮೆ ಬರ್ತದೆ. ಅದಕ್ಕೆ ಸೋನಾ ಮಸೂರಿ ನಿಮ್ಗೆ 40 ವರ್ಷದಿಂದ ಬೆಳೆಯತ್ತೀವಿ ನಾವು ಅದಕ್ಕೆ ರೋಗ ರುಜಾಣು ಹೆಚ್ಚಾಗಿತ್ತು. ನಿಮ್ಗೆ ಗೊತ್ತಿರ್ಬೇಕು ಪೇಪರ್ನಾಗೆಲ್ಲ ಓದಿರ್ತೀರಿ ಸಾಕಷ್ಟು ಟನ್ ಗಟ್ಟಲೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು ಯಾಕೆ ಪೆಸ್ಟಿಸೈಡ್ ರೆಸಿಡ್ಯೂ ಹೆಚ್ಚು ಜಾಸ್ತಿ ಅದಂತ ಯಾಕಂದ್ರೆ ಅದು ನೀವು 40 ಯಾವುದೇ ತಳಿ ನಿಮ್ಗೆ 30-40 ವರ್ಷ ಬೆಳೆದಾಗ್ರಿ ಅದು ಕುಗ್ತದ್ರಿ ಅದು ಇಳುವರಿ ಕುಗ್ತದ ನಿಮ್ಗೆ ಗುಣಮಟ್ಟ ರೋಗ ಬರ್ತದೆ ಕೀಡೆಗಳು ಬರ್ತಾವ ಈ BPH ಮೇಜರ್ ಪೆಸ್ಟ್ ಇದ್ರೊಳಗೆ ನಿಮ್ಗೆ ಡಿಸೀಸ್ ನಿಮ್ಗೆ ಬ್ಲೈಟ್ ಬರ್ತದೆ ಇವೆಲ್ಲ ಬಂದು ಇಳುವರಿ ಕಡಿಮೆ ಆಗಿತ್ತು. ಹಂಗಾಗಿ ನಾವು ನ್ಯೂ ವೆರೈಟಿ ತಂದ್ವಿ. ಬಟ್ ಈಗ ಅನಿಸ್ತದ ನಮ್ಗೆ ಸೋನಾ ಮಸೂರಿ ಸೋನಾ ಮಸೂರಿ ಕಿಂಗ್ ಅದ ಆಕ್ಚುಲಿ ಲೆಜೆಂಡ್ರಿ ವೆರೈಟಿ ಅಂತ ಅಂತೀವಿ ನಾವು ಅದಕ್ಕೆ ಮುಗುತಿ ಮಾಲ್ದಂಡಿ ಜೋಳದಾಗ ಅಂತೀವಿ ಹಂಗೆ ಸೋನಾ ಮಸೂರಿ ವಾಸ್ ಒನ್ ಲೆಜೆಂಡ್ರಿ ವೆರೈಟಿ ಅದು ಕ್ವಾಲಿಟಿ ಇತ್ತು ಅದಕ್ಕೆ ನಾವು ಕ್ವಾಲಿಟಿ ಅದ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋದಾಗ ರೀಸೆಂಟ್ಲಿ ಏನು ಪ್ರಾಬ್ಲಮ್, ಒನ್ ಪ್ರಾಬ್ಲಮ್ ವಾಸ್ ನೀವು ಇದು ತಳಿ ನಮ್ದಲ್ಲ ಬೇರೆ ಇರ್ತದೆ, ನಾವು ಹಕ್ಕು ಸಾಧಿಸಕ್ ಬರುದಿಲ್ಲ, ಒರಿಜಿನಲ್ ಅಲ್ಲ, ಅದು ಒಂದು ಹೋಯ್ತು. ಅದು ಬಿಟ್ಟರೆ ಈಗ ಏರಿಯಾನು ಬಹಳ ಕಡಿಮೆ ಆಗ್ಬಿಟ್ಟದ್ರಿ. ಈಗ ಆರ್ ಎನ್ ಆರ್ ನಿಮ್ಗೆ ಎರಡೂ ಸೀಸನ್ ನಾಗೂ 100% ಆಮೇಲೆ ಆರ್ ಎನ್ ಆರ್ ಇನ್ನೊಂದು ಹೇಳೋದು, ಬೆಳೆದಂತ ರೈತರು ಇದು ಶುಗರ್ ಇದ್ದವರಿಗೆ ಬಹಳ ಚಲೋ ಅಂತ ಹೇಳಿ. ಹೌದು ಹೌದು, ಅದು ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ ಬರ್ತದ್ರಿ. ನೀವು ಅದು ಕಡಿಮೆ ವ್ಯಾಲ್ಯೂ 50 ಕಡಿಮೆ ಇತ್ತಂದ್ರೆ ನಿಮ್ ಶುಗರ್ ಪೇಷಂಟಿಗೆ ಅದು ಚೆನ್ನಾಗಿರ್ತದೆ ವೆರೈಟಿ. ಈ ವೆರೈಟಿ ನಾವು ರಿಲೀಸ್ ಮಾಡ್ಬೇಕಾದ್ರು, ಅಡಾಪ್ಟ್ ಮಾಡ್ಕೋಬೇಕಾದ್ರು ಅದೊಂದು ಕ್ರೈಟೀರಿಯಾ ಇಟ್ಕೊಂಡೇ ಮಾಡಿದ್ವಿ ನಾವು. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಡಯಾಬಿಟಿಕ್ ಪೇಷಂಟ್ಸ್ಗೆ ಇಟ್ಸ್ ಗೋಯಿಂಗ್ ಟು ಡೂ ವೆಲ್, ಚೆನ್ನಾಗಿರ್ತದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಜಿಯೋ ಟ್ಯಾಗನ್ನು ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳಿಗೆ ಸಿಕ್ಕಿದಾವೆ ಈಗಾಗಲೇ? ಓಕೆ, ನಿಮ್ಗೆ ಈ ಗುಲ್ಬರ್ಗಾ ಸೈಡ್ ಹೋದ್ರೆ ನೀವು ಕಮಲಾಪುರ ಬಾಳೆ ಅಂತ ಕೇಳಿರ್ತೀರಿ. ಕಮಲಾಪುರ ಬಾಳೆಹಣ್ಣು ನೋಡ್ರಿ, ಕೆಂಪು ಅಂದ್ರೆ ಕೆಂಪು ಬಾಳೆಹಣ್ಣು ಇರ್ತದ ಅದು, ಅದಕ್ಕೆ ಸಿಕ್ಕದ್ರಿ. ಆಮೇಲೆ ನಿಮ್ಗೆ ಬಂದ್ರೆ ಹಡಗಲಿ ಸೈಡ್ ಹೋದ್ರೆ ಹಡಗಲಿ ಜಾಸ್ಮಿನ್, ಈ ಹಡಗಲಿ ಜಾಸ್ಮಿನ್ಗೂ ನಮ್ಗೆ ಈ ಜಿ ಐ ಟ್ಯಾಗ್. ಕನಕಾಂಬರ ಅಂತಿರೋದು? ಇಲ್ಲ, ಕನಕಾಂಬರ ಅಲ್ಲ, ಜಾಸ್ಮಿನ್. ನೀವು ಮಲ್ಲಿಗೆ, ಮಲ್ಲಿಗೆ ಆ ಮಲ್ಲಿಗೆ ನೀವು ಉಡುಪಿ ಮಲ್ಲಿಗೆಗೂ ಸಿಕ್ಕದ. ಮೂರ್ ತರ ಮಲ್ಲಿಗೆ ಅದಾವ ಆಕ್ಚುಲಿ, ಮೈಸೂರು ಮಲ್ಲಿಗೆ ಒಂದು, ಆಮೇಲೆ ಐ ತಿಂಕ್ ಇನ್ನೊಂದೆಲ್ಲದ್ರಪ್ಪ ನಂಗೆ ನೆನಪಾಗ್ತಾ ಇಲ್ಲ ಆಕ್ಚುಲಿ. ಉಡುಪಿ ಮಲ್ಲಿಗೆ ಆಯ್ತು. ಇದು ಹಡಗಲಿ ಮಲ್ಲಿಗೆ ಅಂದ್ರೂ ಫಸ್ಟ್ ಸಿಕ್ಕಿದ್ದೆ ಆಕ್ಚುಲಿ, ಅದಾದ ಕೂಡಲೇ ಮೈಸೂರು ಮಲ್ಲಿಗೆ ಸಿಕ್ಕದ. ನಿಮ್ಗೆ ಆ ಭಾಗದ ರೈತರಿಗೆ ಏನಾಗುತ್ತೆ, ಇಮಿಡಿಯೇಟ್ ಸೋಷಿಯಲ್ ಬೆನಿಫಿಟ್ಸ್ ಇರ್ತಾವ್ರಿ ಇದಕ್ಕೆ. ಈಗ ಮೆಣಸಿನಕಾಯಿಗೂ ಬ್ಯಾಡಗಿ ಮೆಣಸಿನಕಾಯಿ ಬ್ಯಾಡಿಗೆ ಐತಿ, ಬ್ಯಾಡಿಗೆ ಐತಿ, ಹೌದು ಅದಕ್ಕೂ ಸಿಕ್ಕಿದೆ, ಬ್ಯಾಡಿಗೂ ಐತಿ. ಮತ್ತೆ ನೀವು ನೋಡ್ತೀರಾ ಅದಕ್ಕೆ ಅದನ್ನು ಏರಿಯಾ ಬಹಳ ಕಡಿಮೆ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ. ಆಮೇಲೆ ಕಡೆ ಮಾಲಿಂಗ್ಪುರ್ ಹೋದ್ರೆ, ಮಾಲಿಂಗ್ಪುರ್ ಕಡೆ ಎಲ್ಲ ಕಡೆ ಹೋದ್ರೆ ಏನಾರು ಜಿಯೋ ಟ್ಯಾಗ್ಗಳು ಸಿಗ್ತಾ ಇದಾವ ಅಂತೆಲ್ಲ ಸಿಕ್ಕಿದಾವ? ಮಾಲಿಂಗ್ಪುರ್, ಮಾಲಿಂಗ್ಪುರ್ ಬಿಜಾಪುರ್ ಎಲ್ಲ ದ್ರಾಕ್ಷಿ ಇರಬಹುದು, ಬಿಜಾಪುರ್ ಅಲ್ಲಿ ಕೆಲವೊಂದು. ಬಿಜಾಪುರ್ನಾಗ ರೀಸೆಂಟ್ ನಿಮ್ಗೆ ಕಾಗಜಿ ಲೈಮ್ ಅಂತ ಬರ್ತದೆ, ನಿಮ್ಗೆ ಇಂಡಿ ಸುಮಾ ಇಂಡಿ ಕಡೆ ಬೆಳೀತಾರ್ರಿ, ಅದಕ್ಕೆ ಸಿಕ್ಕದ್ರಿ ರೀಸೆಂಟ್, ಒಂದು 6 ಹಿಂದಿನ ಒಂದು ವರ್ಷದಿಂದ ಕಾಗಜಿ ಲೈಮ್ ಅಂತೀವಿ ಅದು. ಅದ್ರದ್ದು ನಾವು ಯೂಸ್ ಮಾಡೀವಿ. ನೀವು ಲಿಂಬು ಒಂದ್ಸಲ ತಂದ್ರೆ ಮಾರ್ಕೆಟ್ಲಿಂದ, ಲಿಂಬು ನಿಮ್ಗೆ ರಿಂಡ್ ಅಗ್ರಿ ತಳ್ಳ ಕಾಗಜಿ ಅಂತಂದ್ರೆ, ಅದು ವರ್ಡ್ ಕಾಗಜಿ ಅಂದ್ರೆ ತೊಗಟಿ ಬಹಳ ತಳ್ಳಗ, ತಳ್ಳ. ನೀವು ಅದನ್ನೇನ್ರ ಹಿಂಗ್ ಹಿಂಡಿದ್ರೆ ಕಂಪ್ಲೀಟ್ ನಿಮ್ಗೆ ರಸ ಕೊಡ್ತದ. ಏನ್ ನೀವು ಒಂದೊಂದ್ಸಲ ಲಿಂಬು ತರ್ತೀರಿ, ನಿಮ್ಗೆ ರಸನೇ ಇರಂಗಿಲ್ಲ. ಬಟ್ ಈ ಕಾಗಜಿ ಲೈಮ್ನಾಗ ಏನ್ ಪ್ರೂವ್ ಮಾಡ್ಯಾರ ಅಂದ್ರೆ, ಆ ಕಾಗಜಿ ಲೈಮ್ ಇರೋದ್ರಿಂದ ಜ್ಯೂಸ್ ಹೆಚ್ಚ ಬರ್ತದ ಅಂತ ಪ್ರೂವ್ ಮಾಡ್ಯಾರ ಅವ್ರು. ಇದೇ ಕಾಗಜಿ ಲೈಮ್ ಬೇರೆ ಕಡೆ ಬೆಳೆದಾಗ ನೀವು ಕಾಗಜಿ ಉಳಿಯಂಗಿಲ್ಲ, ದಪ್ಪ ಆಗುತ್ತೆ ರಿಂಡೆ. ಈ ಅದ್ರ ಮೇಲಿಂದ ಚರ್ಮ ಅಂತೀವಲ್ಲ ನಾವು, ಅದು ದಪ್ಪ ಬರ್ತದೆ ನಿಮ್ಗೆ. ಬಟ್ ಇಂಡಿಯಾನಾಗ ಅದೇನಾಗುತ್ತೆ, ಕಾಗಜಿ ಟೈಪ್ ಲೈನ್ ಪೇಪರ್ ಟೈಪ್ ಇರ್ತದೆ ಅಂಥೇಳಿ ಒಂದು ಪ್ರೂವ್ ಮಾಡಿ ಕಾಗಜಿ ಲೈಮಿಗೂ ನಿಮಗೆ ಇವತ್ತಿನ ದಿವಸ ಜಿ ಐ ಟ್ಯಾಗ್ ಸಿಕ್ಕದು. ಈಗ ಮುಖ್ಯವಾಗಿ ಜಿ ಐ ಟ್ಯಾಗ್ ಅನ್ನ ಅಥವಾ ಭೌಗೋಳಿಕ ಸೂಚ್ಯಾಂಕವನ್ನು ಒಬ್ಬ ವ್ಯಕ್ತಿ ಸುಮಾರು 1,000 ಎಕರೆ 100 ಎಕರೆದಲ್ಲಿ ಒಂದು ಬೆಳೆಯನ್ನು ಬೆಳೀತಾ ಇದ್ದ ಪ್ರದೇಶದಲ್ಲಿ ವೈಶಿಷ್ಟ್ಯತೆ ಹೊಂದಿದಂಥ ಬೆಳೆಯನ್ನು ಬೆಳೀತಿದ್ದಂದ್ರೆ ಅವನು ಜಿಯೋ ಟ್ಯಾಗ್ ಅನ್ನ ಪಡ್ಕೊಂಡ್ರೆ ಯಾವ ರೀತಿ ಲಾಭ ಆಗುತ್ತೆ, ಅಥವಾ ಅವನಿಗೆ ಸ್ವಾತಂತ್ರ್ಯ ಇದೆ ಪಡ್ಕೊಳ್ಳಿಕ್ಕೆ, ಅಥವಾ ಸಂಘ ಸಂಸ್ಥೆಗಳ ಮುಖಾಂತರ ಹೋಗ್ಬೇಕಂತ ಹೇಗೆ? ಹೌದು, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಜಿ ಐ ಟ್ಯಾಗ್ ಅನ್ನೋದು ಒಂದು ಕಮ್ಯುನಿಟಿ ರೈಟ್, ಹೇಳಿದಂಗೆ ಸಮುದಾಯದ ಹಕ್ಕಿ, ಸಮುದಾಯದ. ನೀವು ಒಬ್ರು ತಗೊಳಿಕ್ ಬರುದಿಲ್ಲ, ಒಬ್ರಿಗೆ ಕೊಡುವುದಿಲ್ಲ ಗೌರ್ಮೆಂಟು, ಒಬ್ರಿಗೆ ಕೊಡುದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಯೂಶ್ವಲಿ ನಿಮ್ಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರ್ತಾವ, ಆಮೇಲೆ ನಿಮ್ಗೆ ಯೂನಿವರ್ಸಿಟಿಗಳು ಇರ್ತಾವ, ಇನ್ಸ್ಟಿಟ್ಯೂಟ್ಸ್, ಎನ್ಜಿಒಗಳು ಇರ್ತಾವ, ನೀವು ಅವ್ರ ಮುಖಾಂತರ ಮಾಡ್ಬೋದು. ಬಟ್ ಎನ್ ಜಿಒನು ಪ್ರೈವೇಟ್ ಎನ್ ಜಿಒನು ಒಂದೊಂದ್ಸಲ ಏನ್ ಮಾಡ್ತಾರೆ, ಗೌರ್ಮೆಂಟ್ ಜೋಡಿ ಅಸೋಸಿಯೇಟ್ ಮಾಡ್ಬೇಕಂತ ರೂಲ್ ಅದ. ನೀವು ಇಂಡಿವಿಜುವಲ್ ಏನಾಯ್ತು, ನಾಳೆ ಎಕ್ಸ್ಪ್ಲೋಟೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರೈವೇಟ್ ಕ್ಯಾಗ್ ಕೊಟ್ರೆ ನೀವು ಎಕ್ಸ್ಪ್ಲೋಟೇಷನ್ ಆಗ್ಬೋದು ಅಂತ ಒಂದೇ ಇದರಿಂದ ಅದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪು, ಎನ್ ಜಿ ಒಸು, ಅದನ್ನ ಒಂದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಗೆ ಅಟ್ಯಾಚ್ ಮಾಡ್ತಾರೆ, ಮಾಡಿ ಅದನ್ನ ಜಿ ಐ ಟ್ಯಾಗ್ ಕೊಡ್ತಾರೆ. ಈ ಜಿ ಐ ಟ್ಯಾಗ್ ಅನ್ನ ಉದಾಹರಣೆ ಅಂತಂದ್ರೆ, ಈಗ ನಮ್ಮದು ತೊಗರಿಗೆ ಬಂದಿದೆ, ಆಮೇಲೆ ಕಮಲಾಪುರ ಬಾಳೆಹಣ್ಣಿಗೆ ಬಂದಿದೆ, ಈ ಭಾಗದಲ್ಲಿ ಬಂದ್ರೆ ಯಾವ ರೀತಿ ರೈತರಿಗೆ ಲಾಭಗಳಾಗ್ತವೆ? ಏನಾದರೂ ಹೆಚ್ಚಿನ, ನೀವು ಹೇಳಿದ್ರೆ ಈಗಾಗಲೇ ಹೆಚ್ಚಿನ ಬೆಲೆ ಸಿಗತ್ತಂತಕ್ಕಂಥದ್ದು ಇಂಡಿವಿಜುವಲ್ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ, ಅದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ರೈತರಿಗೆ ಲಾಭವನ್ನು? ಈಗ ನೋಡ್ರಿ, ಅದಕ್ಕೆ ನಾ ಹೇಳಿ ನಿಮ್ಗೆ, ಈಗ ತೊಗರಿ ಸಿಕ್ಕದಂದ್ರೆ ಅಲ್ಲಿದ್ದ ಭಾಗದಾಗ ಎಲ್ಲ ರೈತರಿಗೂ ಒಮ್ಮೆ ಅದು ಬೆನಿಫಿಟ್ ಸಿಗೋದಿಲ್ಲ. ಫಸ್ಟ್ ಅವರು ತಮ್ಮ ಹೆಸರು ನೋಂದಣಿ ಮಾಡ್ಬೇಕು ನಮ್ಮ ಜೊತೆ, ಇನ್ಸ್ಟಿಟ್ಯೂಟ್ ಹೆಸರಲ್ಲಿ ನೋಂದಣಿ ಮಾಡ್ಬೇಕು. ಅವ್ರಿಗೆ ಸರ್ಟಿಫಿಕೇಟ್, ನಾ ಹೇಳಿದ ಅಥರೈಸ್ಡ್ ಯೂಸರ್ಶಿಪ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ, ಹಿ ಈಸ್ ಅಥರೈಸ್ಡ್ ಯೂಸರ್ ಅಂತ ಹೇಳಿ ವೆಬ್ಸೈಟ್ನಾಗ ಅವ್ರ ಹೆಸರು ಬಿಡ್ತಾರೆ. ಈಗ ನಮ್ಮ ಜೊತೆ ನೋಡ್ರಿ, ರೀಸೆಂಟ್ ಆಗಿ ಟಾಟಾ ಕಂಪನಿಯವರು ನಮ್ಮ ಜೊತೆ ಎಂ ಒ ಯು ಮಾಡ್ಕೊತಾ ಇದ್ದಾರೆ. ಒಂದು ಹೇಳ್ತೀನಿ ನಿಮ್ಗೆ ಏನಾಗಿದೆ, ಜಿ ಐ ಟಾ ಇವು ಸಿಕ್ಕಿಡ್ಲೆ, ಸೂಚಕಂಗೆ ಸಿಕ್ಕಿಡ್ಲೆ ಏನಾಗುತ್ತೆ, ಸರ್ಕಾರಿ ಸಂಸ್ಥೆ ಆಗುತ್ತೆ. ನಾವು ಇಲ್ಲಿ ರಾಯಚೂರ್ನಾಗ ಕುಂತೀವಿ, ಇಲ್ಲಿ ಇದು ಆ್ಯಕ್ಚುಲಿ ರೈತ ಯಾವ ಭಾಗದಿಂದ ಸಿಕ್ಕದ ನಿಮ್ಗೆ, ಗುಲ್ಬರ್ಗಾ ಭಾಗಕ್ಕೆ ಸಿಕ್ಕದೆ. ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ, ರೈತರಿಗೆ ಈ ನಾವೇನು ಪ್ಲಾನ್ ಮಾಡಿ ಬಂದ್ರೆ, ಸಪೋಸ್ ಎಮ್ ಎಸ್ ಪಿ ಇರ್ತದ್ರಿ, ಈಗ ತೊಗರಿಗೆ ಎಮ್ ಎಸ್ ಪಿ ಅನೌನ್ಸ್ ಮಾಡಿದ್ರಿ ಅಂತೇಳಿ, ಒಂದು 7,000 ಅನೌನ್ಸ್ ಮಾಡ್ಯಾರ ಅಂತೇಳಿ. ಬಟ್ ಈ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ ಅಂತ ಏನ್ರ ಮಾರ್ಕೆಟ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ 10% ಅದಕ್ಕಿಂತ ಹೆಚ್ಚು ಕೊಟ್ಟು ರೈತ ಕಡೆ ಪ್ರೊಕ್ಯೂರ್ ಮಾಡ್ಬೇಕು ಅಂತ ಐತಿ. ಅಂದ್ರೆ ನೀ ಏನಾಯ್ತು, ಏಳು ಸಾವಿರ ಇದ್ದಲ್ಲಿ ನಿಮ್ಗೆ 10% 7701 ಒಂದು ಕ್ವಿಂಟಲ್ಗೆ ರೀ, ಒಂದು ಕ್ವಿಂಟಲ್ಗೆ 700 ರೂಪಾಯಿ ಜಾಸ್ತಿ, ಒಂದು ಕ್ವಿಂಟಲ್ಗೆ 700 ರೂಪಾಯಿ ಜಾಸ್ತಿ ಬಂತು ರೈತಿಗೆ. ಸೊ ಈ ತರ ಬೆನಿಫಿಟ್ ಸಿಗ್ತಾವ ರೈತರಿಗೆ, ಜಿ ಐ ಟ್ಯಾಕ್ಸ್ ಸಿಕ್ಕ್ರೆ. ಇದಕ್ಕೆ ಪ್ರೊಸೀಜರ್ ಅದ, ನಾವು ಹೇಳುವುದಷ್ಟು ಈಸಿ ಅಲ್ಲ. ನಮ್ಗೆ 2019 ಸಿಕ್ಕದ, ನಾವು ಇವತ್ ನಾವು 2025 ಇಷ್ಟು ಕಾಂಪ್ಲಿಕೇಶನ್ಸ್ ಅದಾವಲ್ಲ. ಯಾಕಂದ್ರೆ ಏನ್ ಬರ್ತದ, ಯಾರು ಮಾಡಬೇಕು ಅಂತ ಬರ್ತದ, ರೈತರ ಕಡೆ ಯಾರು ತಗೋಬೇಕು, ಪ್ರೊಸೆಸ್ ಯಾರು ಮಾಡ್ಬೇಕು, ಪ್ಯಾಕೇಜಿಂಗ್ ಯಾರು ಮಾಡ್ಬೇಕು, ಅಲ್ಲಿ ಲೋಗೋ ಯೂಸ್ ಮಾಡ್ಬೇಕಾಗುತ್ತೆ. ನಾವು ಸುಮ್ನೆ ಕುಂತಿಲ್ಲ, ಗದ ಅಂತ ಗೊತ್ತಿದ್ದು ನಾವು ಮಲ್ಟಿಪಲ್ ಮೀಟಿಂಗ್ಸ್ ಮಾಡಿವಿ, ಎಕ್ಸ್ಪರ್ಟ್ಸ್ ಕರ್ಕೊಂಡು ಮೀಟಿಂಗ್ ಮಾಡಿವಿ. ಕಮಿಂಗ್ ಡೇಸ್ನಾಗ ಇನ್ನೊಂದು ಈಗ ಚಾಲು ಅದ್ರಿ, ಇನ್ನೊಂದು ವರ್ಷ ಎರಡು ವರ್ಷನಾಗ ಐ ತಿಂಕ್ ರೈತರಿಗೆ ಇದ್ರದೊಂದು ಬೆನಿಫಿಟ್ ಸಿಗ್ತದ ಕಮಿಂಗ್ ಡೇಸ್ನಾಗ. ಈಗ ಒಮ್ಮೆ ಭೌಗೋಳಿಕ ಸೂಚ್ಯಾಂಕ ಬೆಳೆಗಳಿಗೆ ಸಿಕ್ಕಾಗ ಅದರ ಅವಧಿ ಎಲ್ಲಿವರೆಗೆ ಮತ್ತೆ ಅದನ್ನ ರಿನಿವಲ್ ಮಾಡ್ತಾ ಇರ್ಬೇಕಾ ಹೇಗಿದೆಲ್ಲ? ಗುಡ್, ಈಗ ನೀವು ಹೆಂಗದ, 10 ವರ್ಷ ತನಕ ಹಕ್ರಿ ಇದು, 10 ವರ್ಷ ತನಕ ಇರ್ತದ. 10 ವರ್ಷ ಆದ ಕೂಡಲೇ ನೀವು ಮತ್ತೆ ರಿನ್ಯೂ ಮಾಡಬಹುದು. ಮತ್ತೆ ಅದಕ್ಕೆ ಡಾಟಾ ಒದಗಿಸಬೇಕು ಇಲ್ಲ, ಅದನ್ನ ಈಗ ಹಕ್ಕು ಯಾರಿಗೆ ಸಿಕ್ಕದಲ್ಲ ಅವ್ರು ಮಾಡ್ತಾರೆ. ಅಂದ್ರೆ ಪ್ರೈಮರಿ ಹಕ್ ಇರುವುದು ಯೂನಿವರ್ಸಿಟಿಗೆ ಈ ಕೇಸ್ನಾಗ. ಸೊ ನಮ್ಮ ಯೂನಿವರ್ಸಿಟಿ ಅಧಿಕಾರಿಗಳು ಏನ್ ಮಾಡ್ತಾರೆ, ಇದನ್ನ 3 ತಿಂಗಳಿಗಿಂತ ಮುಂಚೆ ನಾವು ಬರ್ಕೋಬೇಕು ಅವ್ರಿಗೆ ಬರ್ಕೋ. ಈಗ ನೋಡ್ರಿ, 2019 2029 ತನಕ ಈ ಹಕ್ಕದ ನಮ್ಗೆ. ಸೊ 2029 ಸೆಪ್ಟೆಂಬರ್ಗಿಂತ 3 ತಿಂಗಳ ಮುಂಚೆ ನಾವು ಅದು ಬರ್ಕೊಂಡು ಇದನ್ನ ನಾವು ರಿನ್ಯೂ ಮಾಡತ್ತೀವಿ ಅಂತ ಹೇಳಿ ಬರ್ಕೊಂಡ್ರೆ ರಿನ್ಯೂ ಆಗುತ್ತೆ. ನೀವು ರಿನ್ಯೂ ಮಾಡ್ಲಿಲ್ಲ ಅಂದ್ರೆ ಈ ಹಕ್ಕು ಹೋಗ್ಬಿಡ್ತದ, ಹೋಗ್ಬಿಡ್ತದೆ, ಹೋಗ್ಬಿಡ್ತದ. ನೀವು ಒಂದ್ಸಲ ಹೋಯ್ತು ಅಂದ್ರೆ ಮುಗೀತು, ಮತ್ತ ಬೇರೆ ಅದು ಮತ್ ಕೋರ್ಟಿಗೆ ಅಡ್ಡಾಡುದು ಎಲ್ಲ ಇರ್ತದೆ. ಎಷ್ಟು ವರ್ಷ ಆದ್ಮೇಲೆ ರಿನ್ಯೂ ಮಾಡ್ಬೇಕು ಅದನ್ನ? ಏನಾದ್ರೂ 10 ವರ್ಷ ಅದಲ್ಲ, 10 ವರ್ಷ 10 ವರ್ಷಕ್ಕೆ ನಿಮ್ಗೆ ಕೊಟ್ಬಿಡ್ತೀವಿ. 10 ವರ್ಷ ಆದ ಕೂಡಲೇ ನೀವು ಹೋಗಂಗಿಲ್ಲ ಅವ್ರ ಕಡೆ. 10 ವರ್ಷಕ್ಕಿಂತ ಮುಂಚೆ ಒಂದು 3 ತಿಂಗಳ ಮುಂಚೆನೆ ಅಪ್ಲಿಕೇಶನ್ ಹಾಕ್ಬೇಕು. 3 ತಿಂಗಳಂದ್ರೆ 6 ತಿಂಗಳ ಮೊದಲು ಮಾಡಬಹುದು, ಬಟ್ 3 ತಿಂಗಳಿಂದ ಮಾಡಿದ್ರೆ ಅದು ಪ್ರೊಸೆಸ್ ಅದ. ಬೈ ದ ಟೈಮ್ ಅದು ಆಗುತ್ತಾನೆ ನಿಮ್ಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಬಿಡ್ತಾರೆ, ರಿನ್ಯೂ ಮಾಡ್ಬಿಡ್ತಾರೆ. ಅದಕ್ಕೇನು ಫೀಸ್ ಇರ್ತದೆ, ಕಾಮನ್ ಫೀಸ್ ಇರ್ತದೆ, 2000 ರುಪೀಸ್ ಐತದ, ಅದನ್ನ ಮಾಡಿದ್ರೆ ರಿನ್ಯೂ ಆಗ್ಬಿಡ್ತದೆ. ಈಗ ಜಿಯೋ ಟ್ಯಾಗ್ ಅನ್ನ ಪಡೆದಂತ ಕೃಷಿ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಎಕ್ಸ್ಪೋರ್ಟ್ ಮಾಡಿ ಹೆಚ್ಚಿನ ಲಾಭ ಪಡ್ಕೋಬಹುದು, ಹೇಗೆ? ಎಸ್ ಎಸ್, ಇದು ಈ ಪರ್ಪಸ್, ಈ ಒಂದು ಜಿ ಐ ಟ್ಯಾಗ್ ಕೊಡೋದು ಪರ್ಪಸ್ ಅದೇ ಅದ್ರಿ. ನೀವು ನೋಡ್ಬೋದು ಇವತ್ತಿನ ಕಾಲಕ್ಕೆ ನಿನ್ನೆತನ 465 ಪ್ರಾಡಕ್ಟ್ಸ್ ಕೊಟ್ಟಾರೆ. ನೀವು ದಾರ್ಜಿಲಿಂಗ್ ಟೀ ಅಂತ ಕೇಳಿರಿ, ಅದು ಫಸ್ಟ್ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ ಆಫ್ ಇಂಡಿಯಾ, ನಮ್ಮ ದೇಶದ ಫಸ್ಟ್ ಪ್ರಾಡಕ್ಟ್ ಅದು ದಾರ್ಜಿಲಿಂಗ್ ಟೀ. ನೀವು ಚಾಪುಡಿ ತಗೊಳಕ್ ಹೋದ್ರೆ ಫಸ್ಟ್ ಏನ್ ಕೇಳ್ತೀರಿ, ಏ ಅಸ್ಸಾಂ ಚಹಾ ಕೊಡ್ರಿ ಅಂತೀವಿ ನಾವು. ಅದ ಯಾಕಂದ್ರೆ ಅಷ್ಟು ಕ್ವಾಲಿಟಿ ಅಸೋಸಿಯೇಟ್ ಆಗುತ್ತೆ ಅದಕ್ಕೆ. ಸೊ ಇದೇ ತರ ನಿಮ್ಗೆ ಎಲ್ಲಾ ದೇಶಗಳು ಏನ್ ಮಾಡ್ತಾ ಇದಾವ, ಈ ಜಿ ಐ ಟ್ಯಾಗ್ಡ್ ಟ್ರೇಡಿಂಗ್ ರನ್ಸ್ ಇನ್ ಟು ಸೆವರಲ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ರೀ, ಕೋಟಿಗಟ್ಟಲೆ ವ್ಯವಹಾರ ಅದ ಇದು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಾರಲ್ಲ ಇದನ್ನ, ಈ ಯುನೀಕ್ ಪ್ರಾಡಕ್ಟ್ಸ್ ಅದಾವ ನಮ್ಮ ಕಡೆ, ಇದನ್ನ ನಾವು ಅಷ್ಟೇ ಅಲ್ಲ ಹೊರಗಿನವರಿಗೆ ಇದನ್ನ ಕಳಿಸೋಣ ಅಂತ ಅಂತಾರೆ. ಈ ಮೆಟೀರಿಯಲ್ ನ ಹೊರಗೆ ಹೋದ್ರೆ ಆದಾಯ ಈ ದೇಶಕ್ಕೆ ಆದಾಯ ಬರುತ್ತೆ. ಜಿ ಐ ಟ್ಯಾಗ್ಲಿಂದ ಏನಾಗುತ್ತೆ, ಮಲ್ಟಿಪಲ್ ಹೆಲ್ಪ್ ಅದ, ಬೆನಿಫಿಟ್ಸ್ ಅದ ನಿಮ್ಗೆ. ಆ ಭಾಗದಿಂದ ಬರುವಂತ ರೈತರಿಗೆ ಹೆಲ್ಪ್ ಆಗುತ್ತೆ, ಆ ಸೊಸೈಟಿಗೆ ಹೆಲ್ಪ್ ಆಗುತ್ತೆ, ಕನ್ಸ್ಯೂಮರ್ಗೆ ಏನಾಗುತ್ತಪ್ಪ, ಕನ್ಸ್ಯೂಮರ್ಗೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ ನಿಮ್ಗೆ. ಈಗ ನೀವು ಹುಡುಕಿಯಾಗಿ ನಿಮ್ಗೆ ಏನ್ ಮಾಡ್ತಾರೆ, ಈ ಗುಲ್ಬರ್ಗ ತೊಗರಿ ಕೇಳ್ತಾರೆ ಮಂದಿ. ಯಾಕೆ ಕೇಳ್ತಾರೆ, ಈ ಬೇರೆ ಕಡೆ ತಗೋಬೋದಲ್ಲ ತೊಗರಿ ಅವ್ರನ್ನ, ಏ ಇಲ್ಲ ಗುಲ್ಬರ್ಗ ತೊಗರಿನೆ ಬೇಕಂತಾರೆ. ಯಾಕೆ, ಅದೊಂದ್ ಪರ್ಸೆಪ್ಷನ್ ಅದ ನಿಮ್ಗೆ, ಏ ಅಲ್ಲಿಂದ ಬರುವಂತ ತೊಗರಿ ಹೈ ಕ್ವಾಲಿಟಿ. ಈಗ ನಾವು ಹಕ್ ಕೊಟ್ಟು ಕೂಡ್ಲಿ ಅಂತ ಇನ್ನ 4 ಮಂದಿ ಗೊತ್ತಾಗಿದ್ರಿ, ಬಾ ಮಂದಿ ಗೊತ್ತಾಗಿದ್ ಏನ್ರಿ. ಇದೇ ತರ ನಿಮ್ಗೆ ಧಾರವಾಡ ಪೀಡ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ, ಇಲ್ಕಲ್ ಶೀರಿದ್ ಕೊಟ್ಟೆ, ಇವೆಲ್ಲ ನಿಮ್ಗೆ ಏನಾಗ ಪ್ರಾಡಕ್ಟ್ ಇನ್ ಸ್ವಲ್ಪ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಜಲ್ದಿ ಮಾರ್ಕ್ ಮಾಡೋದಿಲ್ಲ ಸೊಸೈಟಿ ಮ್ಯಾಗ. ಈಗ ಶಾಂಪೇನ್ಸ್ ಬರ್ತಾವ ನಿಮ್ಗೆ, ಓ ನೀವು ಗ್ಲೋಬಲ್ ಟ್ರೇಡ್ ನೋಡಿದ್ರೆ ಸೆವ್ರಲ್ ಕೋಟಿಗಟ್ಟಲೆ ಬಿಸ್ನೆಸ್ ಇರ್ತದ. ಯಾಕೆ ಮಂದಿ ಏನಾಗುತ್ತೆ, ಜಿ ಐ ಅಂತಂದ ಕೂಡಲೇ ಅದಕ್ಕೊಂದು ಅಸೋಸಿಯೇಟ್ ಆಗಿಬಿಡ್ತಾರೆ. ಈಗ ಟ್ರೇಡ್ ಮಾರ್ಕ್ ಅಂತ ಒಂದು ಬರ್ತದೆ, ಜಿ ಐ ಬಗ್ಗೆ ಅಷ್ಟೇ ಮಾತಾಡತ್ತೀವಿ ನಾವು, ಟ್ರೇಡ್ ಮಾರ್ಕ್ ಅದು ಬರ್ತದೆ, ಐಎಸ್ಐ ಮಾರ್ಕ್ ಟ್ರೇಡ್ ಮಾರ್ಕ್ ಎಲ್ಲ. ಐಎಸ್ಐ ಇಸ್ ಫಾರ್ ಕ್ವಾಲಿಟಿ, ಕ್ವಾಲಿಟಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದು. ಈ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗ್. ಈಗ ನೋಡ್ರಿ ನೀವು ಏನು ಏನೋ ತಗೊಳಿಕ್ ಹೋದ್ರಿ, ಈಗ ನೀವು ವಾಚ್ ತಗೊಳಿಕ್ ಹೋಗ್ತೀರಿ, ನಿಮ್ ಸಣ್ಣವ್ರ ಇರ್ತಾಗಿಂದ ಒಂದ್ ತಲೆಯಾಗ ನಿಮ್ಗೆ ನಮ್ಮ ಏಜ್ ನಾಗ HMT ಅಂತಿದ್ವಿ. ಈಗ ನೀವು ಈಗ ಹೋದ್ರೆ ನಿಮ್ಗೆ ಟೈಟನ್ ತಗೊಂತಾರೆ ಎಲ್ಲರೂ. ಯಾಕೆ, ಟೈಟನ್ ಕ್ವಾಲಿಟಿ ಚಲೋ ಇರ್ತದ ಅಂತ ಹೆಂಗ್ರಿ? ನೀವ್ ಯಾವ್ದೇ ಪ್ರಾಡಕ್ಟ್ ನೀವು ಒಂದ್ ಸಣ್ಣ ಬನಿಯನ್ ತೊಳಿಕ್ ಹೋರಿ, ನೀವು VIP ತಗೊಂತೀವಿ ನಾವು. ಸೊ ಅದು ಪ್ರಾಡಕ್ಟ್ ಕ್ವಾಲಿಟಿ ಬ್ರಾಂಡೆಡ್ ಮೇಲೆ ನಮ್ಮ ತಲೆಯಲ್ಲಿ ಕುಂತ್ ಬಿಟ್ಟಿರ್ತಾವೆ. ಈಗ ಕೃಷಿ ಯಾವುದೇ ಒಂದು ಕೃಷಿ ಉತ್ಪನ್ನವನ್ನ ನಾವು ಜಿಯೋ ಟ್ಯಾಗ್ ಅನ್ನ ಪಡ್ಕೋಬೇಕಾಗಿತ್ತಂದ್ರೆ ಅದು ಬೆಳಿತಕ್ಕಂತ ಕ್ಷೇತ್ರ ಬಹಳ ಮುಖ್ಯ, ಇಷ್ಟೇ ಕ್ಷೇತ್ರದಲ್ಲೇ ಬೆಳಿಬೇಕಂತ. ಈಗ ನೋಡ್ರಿ, ಈಗ ನಾವು ಗುಲ್ಬರ್ಗ ತೊಗರಿ ತಗೊಂಡಿವಿ, ಈಗ ಯಾವ್ದೇ ಒಂದು ಹಳ್ಳಿಯಲ್ಲಿ ಯುನಿಕ್ ಇರುತ್ತೆ, ಒಂದು ಕೃಷಿ ಉತ್ಪನ್ನ ಯುನಿಕ್ ಆಗಿ ಅದು ಬೇರೆ ಯಾವ ಹಳ್ಳಿಯಲ್ಲಿ ಬೆಳೀತಾ ಇರೋದು, ಕ್ಷೇತ್ರ ಕಡಿಮೆ ಮಣ್ಣಿರುತ್ತೆ, ಅಂತ ಹಳ್ಳಿಯವರು ಆ ಒಂದು ಪ್ರದೇಶದಲ್ಲಿ ಅದಕ್ಕೆ ಜಿಯೋಟ್ಯಾಗ್ ಪಡ್ಕೊಬಹುದು. ನಿಮ್ಗೆ ಉತ್ತರ ಪ್ರದೇಶನಾಗ ಒಂದು ತೇಜ್ಪುರ್ ಅಂತ ಒಂದು ಊರದ, ಅಲ್ಲಿ ನಿಮ್ಗೆ ಬರೇ 300 ಎಕರೆಕ್ ಒಂದು ಜಿಯೋಟ್ಯಾಗ್ ಕೊಟ್ಟಾರ. ಬರೇ 300 ಎಕರೆ 300 ಎಕರೆ ಅದಕ್ಕೆ ನಿಮ್ಗೆ ಇದು ಯಾಕೆ ಕೊಡ್ತಾರೆ, ಅದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಆ ಜಿಯೋಗ್ರಫಿ ಇಸ್ ಇಂಡಿಕೇಟಿಂಗ್ ದ ಪ್ರೊಡಕ್ಟ್, ಆ ಭಾಗ ಏನದಲ್ಲ ನಿಮ್ಗೆ ಅದಕ್ಕೆ ಜಿ ಐ ಹಿಂದ್ ಹೆಸರು ನಿಮ್ಗೆ ಮೈಸೂರು ಮಲ್ಲಿಗೆ ಅಂತಾರೆ, ಮೈಸೂರಿನಾಗ ಬೆಳೆದದ್ದು ಮಲ್ಲಿಗೆ ಅದು, ಈ ಹಡಗಲಿ ಮಲ್ಲಿಗೆ ಅಂತ ಹಡಗಲಿಯಾಗಿ ಬೆಳೆದದ್ದು ಮಲ್ಲಿಗೆ ಜಿ ಐ ಟ್ಯಾಗ್ ಅದು. ಈಗ ನೀವು ಕಮಲಾಪುರ ಬಾಳೆ ಅಂದ್ರಿ, ಈ ಕಮಲಾಪುರ ಬಾಳೆ ಅವ್ರು ಏನ್ ತೋರಿಸಿರ್ತಾರೆ, ಕಮಲಾಪುರನಾಗ ಬೆಳೆದಾಗ ಅಷ್ಟೇ ಈ ಬಾಳೆಹಣ್ಣು ಈ ಕ್ವಾಲಿಟಿ ಬರ್ತದೆ ಅಂತ ತೋರಿಸಿರ್ತಾರೆ ಅವ್ರು, ಅದಕ್ಕೆ ಕಮಲಾಪುರ ಬಾಳೆ ಅಂತೀವಿ ನಾವು. ಗುಲ್ಬರ್ಗಾ ತೊಗರಿ, ಗುಲ್ಬರ್ಗಾ ಬೆಳೆದಿದ್ದಷ್ಟೇ. ಸೊ ಈ ತರ ನಾವು ಸೈಂಟಿಫಿಕ್ ವೇನಾಗ ಆ ಜಿಯೋಗ್ರಫಿಕಲ್ ಕ್ಯಾರೆಕ್ಟರೈಸೇಷನ್ ಮಾಡ್ತೀವ್ರಿ, ಆ ಭಾಗದಾಗ ಯಾವ ತರ ಮಣ್ಣದ, ಮಣ್ಣಿನ ವಿಶಿಷ್ಟತೆ ಏನು, ನೀವು ಮಳಿ ಎಷ್ಟು ಪ್ರಮಾಣ ಆಗುತ್ತೆ, ನಿಮ್ಗೆ ಅದೇ ತಿರುಪತಿ ಲಡ್ಡುದ ಎಕ್ಸಾಂಪಲ್ ಹೇಳಿದೆ, ನೀವು ಸ್ಯಾಂಕ್ಟಮ್ ಸ್ಯಾಂಕ್ಟಮ್ ಆ ಗರ್ಭಗುಡಿಗೆ ಅಸೋಸಿಯೇಟ್ ಆಗ್ಯದ ಅಂತೇಳಿ ತಗೊಂಡರು. ದೇ ಪ್ರೂವ್ ದಟ್ ಈಗ ಜಿಯೋ ಟ್ಯಾಗ್ ಅನ್ನ ಬಂದ ಮೇಲೆ, ಬೆಳೆಗಳಿಗೆ ಬಂದ ಮೇಲೆ, ಕೃಷಿ ಉತ್ಪನ್ನಗಳಿಗೆ ಬಂದ ಮೇಲೆ ಅದನ್ನ ವೃದ್ಧಿ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷ ಒಮ್ಮೆ ಬಂತು ಅಂತ ಹೇಳಿ ಸುಮ್ ಕುಂತ ಬಿಟ್ರೆ ಜಿಯೋ ಟ್ಯಾಗ್ ಮತ್ತೆ ತನ್ನಿಂದ ತಾನೇ ಅದು ಹೋಗ್ಬಿಡತ್ತೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಈಗ ನೀವು ಹೈದರಾಬಾದ್ ಹಲೀಮ್ ಅಂತ ಕೇಳಿರ್ತೀರಿ, ಅದಕ್ಕೂ ಜಿಐ ಟ್ಯಾಗ್ ಇದೆ. ಅದಕ್ಕೆ ಅವ್ರು ಪ್ರೊಸೀಜರ್ ಪ್ರೂವ್ ಮಾಡ್ಯಾರ, 24 ತಾಸು ಎಷ್ಟೋ ತಾಸು ಕಂಟಿನ್ಯೂಸ್ ಕುದಿಸ್ತಾರ ಅವ್ರು. ಅದು ಪ್ರೊಸೀಜರ್ ರೀ, ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರ್ತದೆ. ಅದಕ್ಕೆ ಇದನ್ನ ನೀವು ಇವು ಯಾವ್ದಾರು ಒಂದು ನೀವು ಫಾಲೋ ಮಾಡ್ಲಿಲ್ಲ ಅಂತೇಳಿ ಪ್ರೊಸೀಜರ್ನಾಗ ನೀವು ಆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬಿಡ್ತದೆ ಅವಾಗ. ನೀವು ಜಸ್ಟ್ ಮಂದಿಗೆ ಈಗ ಈ ಪ್ರಾಡಕ್ಟ್ ಬಗ್ಗೆ ಒಂದು ನೆಗೆಟಿವ್ ಮೆಂಟಾಲಿಟಿ ಬಂತಂದ್ರೆ ಯಾಕೆ ಬರ್ತದೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಬರ್ತದೆ, ಬಂದ್ಬಿಡುತ್ತೆ. ಈ ಜಿ ಐ ಅದಕ್ಕೆ ಜಿ ಐ ಟ್ಯಾಗ್ ಕೊಟ್ಟ ಕೂಡಲೇ ಆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಒಂದು ಡ್ಯೂಟಿ ಆಗುತ್ತೆ, ಭಾಳ ಡ್ಯೂಟಿ. ಯಾರಿಗೆ ಹಕ್ಕು ಕೊಟ್ಟಿರ್ತಾರಲ್ಲ ಅವ್ರು ಎನ್ಶೂರ್ ಮಾಡ್ಬೇಕು, ಎನ್ಶೂರ್ ಕ್ವಾಲಿಟಿ ಮೇಂಟೈನ್ ಆಗುತ್ತಪ್ಪ ಅಂತೆ. ಇಲ್ದಿದ್ರೆ ನಿಮ್ಗೆ ತಂತಾನೆ ಬಿಸ್ನೆಸ್ ಎಲ್ಲ ಎದ್ರ ಮ್ಯಾಗ ನಡೀತದೆ, ನಿಮ್ಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಮ್ಯಾಗೆ ನಡೀತದೆ. ಈಗ ನೀವೊಂದು ಒಬ್ಬರು ಕನ್ಸ್ಯೂಮರ್ಗೆ ಇಫ್ ಇ ಫೀಲ್ಸ್ ನನಗೆ ಏಲಪ್ಪ ಇದು ಚಲೋ ಇಲ್ಲ ಅಂತ ಒಂದ್ಸಲ ತಲೆಯಾಗಿ ಬಂತಂದ್ರೆ ನೀವು ಅದ್ರ ಮೇಲಿನ ಮನಸ್ಸು ತೆಗೆದ್ಬಿಡ್ತಾನ, ತಗೊಳಕ್ಕೆ ಹೋಗುದಿಲ್ಲ ಆಮೇಲೆ. ಹೇಗೆ ಸರ್ ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಯಾವ ಬೆಳೆಗಳಲ್ಲಿ ಮುಂದೆ ಫ್ಯೂಚರಲ್ಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಬೆಳೆಗಳಿಗೆ ಜಿಯೋ ಟ್ಯಾಗ್ ಅನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ ಮುಂದಿನ ದಿನ? ನಾ ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ, ಎಲ್ಹರಿ ಅಂತೇಳಿ ಅದನ್ನ ವಿಸಿಟ್ ಮಾಡ್ತಾ ಇದ್ದೀವಿ ಜೋಳದ್ದು. ಆಮೇಲೆ ಬಳ್ಳಾರಿಗೆ ಒಂದು ಬಳ್ಳಾರಿ ರೆಡ್ ಅಂತ ಹೇಳಿ ಒಂದು ಉಳ್ಳಾಗಡ್ಡಿ ಅದ ನಿಮ್ಗೆ, ಅದು ಯುನೀಕ್, ಬರೀ ಬಳ್ಳಾರಿಯಾಗ ಅಷ್ಟೇ ಬೆಳೀತಾರ ಅದನ್ನ, ಬಳ್ಳಾರಿ ಬೇರೆ ಕಡೆ ಇಲ್ಲ. ತೆಲುಗಿ ನಮ್ಮ ಜುರಿಸ್ಡಿಕ್ಷನ್ ಬರುದು, ತೆಲುಗಿ ನಿಮ್ಗೆ ಧಾರವಾಡ ಜುರಿಸ್ಡಿಕ್ಷನ್ ಆಗಿ ಬರ್ತದೆ. ಈಗ ನಾವು ಈ ಭೌಗೋಳಿಕ ಸೂಚ್ಯಾಂಕ ಮಾಡ್ಬೇಕಂದ್ರೆ ನಮ್ದೇನು ಈಗ 7 ಡಿಸ್ಟ್ರಿಕ್ಟ್, ಟ್ರೆಡಿಷನಲ್ ಒಂದು ಡಿಸ್ಟ್ರಿಕ್ಟ್ ಅದ ಇದು ವಿಜಯನಗರ ಅಂತ ಬಿಟ್ರೆ, ಈ ಬೀದರ್ ಹಿಡ್ಕೊಂಡು ಈ ಕಡೆ ಬಳ್ಳಾರಿ ತನ ಈ ಭಾಗದಷ್ಟೇ ನಾವು ಮಾತಾಡಬಹುದು, ನಾವು ಬೇರೆದು ನಮ್ಗೆ ಹಕ್ಕಿರೋದು ಮಾತಾಡ್ಲಿಕ್ಕೆ. ಈ ಭಾಗದಾಗ ಏನೇನು ಬರ್ತಾವ, ಈ ರೇಡಿಯೋ ಪ್ರೋಗ್ರಾಮ್ ಕೇಳಿಸ್ಕೊಳ್ಳೋರು ಹೇಳ್ಬೋದು, ನನಗೂ ಫೋನ್ ಮಾಡಿ ಹೇಳಿರ್ಬೇಕಂದ್ರೆ ಯಾರ ನಿಮ್ ಭಾಗದಾಗ ಇಂತ ಯುನೀಕ್ ಪ್ರೊಡಕ್ಟ್ಸ್ ಇದ್ರೆ, ವೈಶಿಷ್ಟ್ಯದಂದ್ರೆ ನಾವು ನೋಡ್ರಿ ಇದ್ರೊಳಗೆ ಯೂನಿವರ್ಸಿಟಿ ಒಂದ್ ನ್ಯಾಯಪೈಸೆ ಇದ್ರಲಿಂದ ಏನೂ ಆಗುದಿಲ್ಲ, ನಮ್ ಪ್ರಾಫಿಟ್ ಇರಂಗಿಲ್ಲ. ಬಟ್ ನಿಮ್ಗೆ ನಾವು ಒಂದು ಹಕ್ಕು ಕೊಟ್ಟಿವಿ ಅಂದ್ರೆ ನಿಮ್ಮ ಒಂದು ಊರಿಗೆ ಹೆಸರು ಬರ್ತದೆ, ಹೆಸರು ಬರುತ್ತೆ, ಅದು ಪ್ರಚಾರ ಆಗುತ್ತೆ, ಪ್ರಚಾರ ಆಗುತ್ತೆ. ಆಮೇಲೆ ನಿಮ್ ಪ್ರಾಡಕ್ಟ್ ನೋಡ್ರಿ ಈಗ ಆಜುಬಾಜು 10 ಹಳ್ಳಿ ಅಷ್ಟೇ ತಗೊಳ್ತಾ ಇದ್ದಾರೆ, ಅವಾಗ ಏನಾಗುತ್ತೆ ಗ್ಲೋಬಲ್ ಹೋಗುತ್ತೆ ನಿಮ್ ಪ್ರಾಡಕ್ಟ್ ಬಗ್ಗೆ, ಅಂತಾರಾಷ್ಟ್ರೀಯ ಮಟ್ಟದಾಗ ನಿಮಗೆ ಒಂದು ಪಾಪ್ಯುಲಾರಿಟಿ ಸಿಗ್ತದೆ. ಸೊ ಪೀಪಲ್ ವಿಲ್ ಕಮ್ ಟು ನೋ ಇಲ್ಲೊಂದು ಈ ಊರ್ಲಿಂದ ಚಲೋದಪ್ಪ ಕ್ವಾಲಿಟಿ ಅಂತ. ಸೊ ಇದಕ್ಕೆ ನಾವೆಲ್ಲ ಮಾಡುವ ಎಲ್ಲ ಎಕ್ಸರ್ಸೈಸ್ ಇದು. ಸರ್ ನಿಮ್ದು ಒಂದು ಫೋನ್ ಸಂಖ್ಯೆ ಹೇಳ್ತಾರೆ, ಯಾರಾದರೂ ವೈಶಿಷ್ಟ್ಯವತೆ ಇದ್ದಂತ ಕೃಷಿ ಉತ್ಪನ್ನಗಳನ್ನ ಅವರ ಹಳ್ಳಿಯಲ್ಲಿ ಬೆಳೀತಾ ಇದ್ರು ಅಂತಂದ್ರೆ, ಅದು ವಿಶೇಷವಾದಂತ ಕೃಷಿ ಉತ್ಪನ್ನ ಯಾವುದೇ ಒಂದು ಹಳೆ ತಳಿ ಇರಬಹುದು ಅಥವಾ ನಮ್ಮ ದ್ವಿದಳ ಧಾನ್ಯಲ್ಲಿ ಇರಬಹುದು, ಎಣ್ಣೆ ಕಾಳಲ್ಲಿ ವಿಶೇಷವಾಗಿ ಶೇಂಗಾನು ಬೆಳೀತಾರೆ, ಕೆಲವೊಂದು ಹಳ್ಳಿಗಳಲ್ಲಿ ಶೇಂಗಾ ತಿಂದ್ರೆ ಭಯಂಕರ ಟೇಸ್ಟ್ ಆಗಿರ್ತವೆ ಅಂತವು ಯಾರಾದ್ರೂ ನಿಮಗೆ ಹೇಳ್ತೀನಿ. ಮೊನ್ನೆ ನಾನು ಕೊಪ್ಪಳಕ್ಕೆ ಹೋಗಿದ್ದೆ, ಇದೇ ದೇಸಿ ಸರ್ಕಾರ ಏನ್ ಮಾಡಿದೆ ಈ ದೇಸಿ ತಳಿಗಳ ಬಗ್ಗೆ ಸಂವರ್ಧನೆ ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ. ನನಗೆ ಖುಷಿ ಆಯ್ತು, ಅಲ್ಲಿ ರೈತರು ನಿಮ್ಗೆ ದ್ವಿದಳ ಧಾನ್ಯನ್ರಿ ಏಕಧಾನ್ಯ ನೀವು ಇಷ್ಟೊಂದು ವೆರೈಟಿ ತಂದಿದ್ರು, ಬಟ್ ಅವ್ರಿಗೆ ಸಪೋರ್ಟ್ ಇಲ್ಲ. ಈಗ ರೈತರ ಕಡೆ ಅದಾವ ಇನ್ನೂ ದೇಸಿ ತಳಿಗಳು ಅದಾವ್ರಿ, ಈಗ ಅವ್ರಿಗೆ ನೋಡ್ರಿ ಯಾರು ಏನು ಹೇಳಿದ್ದಿಲ್ಲ, ಆದ್ರೂ ಅವ್ರು ತಮ್ಮ ಮನಸ್ಸಿಗೆ ಇಟ್ಟುಕೊಂಡು ಈ ಬೀಜದಾಗ ನಮ್ಮ ಅಪ್ಪನ ಕಾಣ್ತೀನಿ, ನಾನು ನಮ್ಮ ಮುತ್ತೆಯನ್ನು ಕಾಣ್ತೀನಿ ಅಂತ ಇಟ್ಕೊಂಡ್ರಿ. ಈಗ ನೀವು ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ನೀವು ಈಗ ಸರ್ಕಾರ ನೀವು ಎಷ್ಟು ದಿವಸ ನೀವು ಅವ್ರನ್ನ ಕಣಿಗಾಣಿಸ್ಲಿಕ್ಕೆ ಆಗುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಇದಕ್ಕೆ ಕನ್ಸರ್ವ್ ಮಾಡಬೇಕು, ಅವ್ರಿಗೆ ಯಾರು ಇದನ್ನ ಪೋಷಿಸ್ತಾರಲ್ಲ ಇದಕ್ಕೆ ಅವಾರ್ಡ್ ಕೊಡ್ತಾರ್ರಿ. ನಾವು ಇಲ್ಲಿ ರಾಯಚೂರ್ಲಿಂದ ಒಂದಿಬ್ರು ರೈತರಿಗೆ ಅವಾರ್ಡ್ ಕೊಡ್ಸಿವಿ, ನಾವು 1.5 ಲಕ್ಷ ರೂಪಾಯಿ ವಿತ್ ಸೈಟೇಷನ್, ದಿಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಅವಾರ್ಡ್ ಕೊಡ್ಸಿವಿ ನಾವು. ಸ್ಥಳೀಯ ತಳಿಗಳನ್ನ ಕನ್ಸರ್ವ್ ಮಾಡೋರು. ಅದಕ್ಕೆ ಈ ತರ ಎಕ್ಸರ್ಸೈಸ್ ನೀವು ರೈತರು ಮಾಡಿದ್ರೆ ನಿಮಗೂ ಅವಾರ್ಡ್ ತಗೊಳ್ಳೋದು ಎರಡನೇದ್ದು, ಬಟ್ ನೀವು ದೇಶಕ್ಕೆ ಹೆಲ್ಪ್ ಮಾಡ್ದಂಗ. ಅದಕ್ಕಂತ ಹೇಳಿ ನಂದು ನಂಬರ್ ಶೇರ್ ಮಾಡ್ತೀನಿ ನಿಮ್ಗೆ. ನನ್ನ ಹೆಸರು ಡಾಕ್ಟರ್ ಜೆ ಎಂ ನಿಡುಗುಂದಿ ಅಂತ ಹೇಳಿ. ನೀವು ಇಲ್ಲಿ ಯೂನಿವರ್ಸಿಟಿಗೆ ಬಂದ್ರೆ ನನಗೆ ಭೇಟಿಯಾಗಿ ಹೋಗ್ರಿ. ಸ್ವಲ್ಪ ನಮ್ಮ ಜೊತೆ ನೀವು ಫೋನ್ನಾಗ ಎಲ್ಲ ಇದು ರೇಡಿಯೋನಾಗ ಎಲ್ಲಾನು ಹೇಳಿಕ್ ಬರುದಿಲ್ಲ, ಫೋನ್ನಾಗೂ ಹೇಳಿಕ್ ಬರುದಿಲ್ಲ. ಬೈ ಚಾನ್ಸ್ ನೀವೇನಾದ್ರೂ ರಾಯಚೂರಿಗದ್ ಬಂದಿದ್ರೆ ತಾವು ಬಂದು ನನಗೆ ಭೇಟಿ ಆಗ್ಬಹುದು. ಹೆಂಗ ನಾವು ಮುಂದುವರಿಬಹುದು ನಾನು ಡಿಸ್ಕಸ್ ಸಮಯ ಚರ್ಚೆ ಮಾಡ್ತೀನಿ. ಎನಿವೇ ನನ್ನ ನಂಬರ್ ಶೇರ್ ಮಾಡ್ತೀನಿ ನಿಮ್ಗೆ. ನನ್ನ ನಂಬರ್ ತಗೊಳ್ರಿ, 9408536790. ಇದು ನನ್ನ ಫೋನ್ ನಂಬರ್ ಇರ್ತದೆ, ತಾವುಗಳು ನನಗೆ ಮಾತಾಡ್ಬೋದು ಇದ್ರಲ್ಲಿ. ಒಳ್ಳೆಯದು ಡಾಕ್ಟರ್ ಜಯಪ್ರಕಾಶ್ ನಡ್ಕೊಂಡಿವ್ರೆ. ಇದುವರೆಗೂ ಈ ಭೌಗೋಳಿಕ ಸೂಚ್ಯಾಂಕದ ಒಂದು ಮಹತ್ವ ಏನು, ಯಾವ ರೀತಿ ಪಡ್ಕೋಬೇಕು, ಯೂನಿವರ್ಸಿಟಿ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ, ಇದರಿಂದ ರೈತರಿಗೆ ಯಾವ ರೀತಿ ಲಾಭ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನೀವು ಹೇಳಿದಂಗೆ ರೈತರು ನಿಮ್ಮ ಫೋನ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ತಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ವಿಶಿಷ್ಟವಾದಂಥ ದೇಶಿ ತಳಿಗಳಿರ್ಬೋದು, ವಿಶಿಷ್ಟವಾದಂಥ ಕೃಷಿ ಉತ್ಪನ್ನಗಳಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಖಂಡಿತ ಅದರ ಮೇಲೆ ಹೆಚ್ಚಿನ ಸಂಶೋಧನೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ವಿವಿಧ ಬೆಳೆಗಳಿಗೆ ಜಿಯೋ ಟ್ಯಾಗ್ ಪಡೆಯುವುದರ ಮಹತ್ವ ಕುರಿತು ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಿಂಧನೂರು ತಾಲೂಕಿನ ಬೂದಿಹಾಳ ಕ್ಯಾಂಪಿನ ರೈತ ಗುಮ್ಮಾಲ ವೆಂಕಟಕೃಷ್ಣ ಅವರ ಸಾವಯವ ಕೃಷಿ ಅನುಭವಗಳನ್ನು. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆಯ ಧಾರಣೆಯನ್ನು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ವಾಣಿಜ್ಯ ಪ್ರಕಟಣೆ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ, ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಹಿಂದಿನ ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಹೊಸೂರು ಗ್ರಾಮದ ಬಸಮ್ಮ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು. ಅಕ್ಕ ತಂಗಿ ಕೇಳು ಹಣದವ್ವಗಳೇ, ರಾಯನ್ನ ಮಾತು ಕೇಳ್ರವ್ವ ಜರ, ನೀವು ಮಾಡಬ್ಯಾಡ್ರಿ ತಾಚರ, ನೀವು ಮಾಡಬ್ಯಾಡ್ರಿ ತಾಚರ, ಆಸಿ ಹೇಳಿ ನಿಮ್ಗ ಪಾಸಿ ಮಾಡುತ್ತಾರ, ಮೋಸ ಹೇಸಿ ಗಂಡಸಾರ. ಕೇಳು ಅಕ್ಕ ತಂಗಿ ಕೇಳು ಹಡದ ಹೂವಗಳಿರ, ಎನ್ನ ಮತ್ತು ಕೇಳ್ರವ್ವ ಜರ, ನೀವು ಮಾಡಬ್ಯಾಡ್ರಿ ತಾಚರ, ನೀವು ಮಾಡಬ್ಯಾಡ್ರಿ ತಾಚರ, ಆಸಿ ಹೇಳಿ ನಿಮ್ಗ ಪಾಸಿ ಮಾಡುತ್ತಾರ, ಮೋಸ ಹೇಸಿ ಗಂಡಸಾರ. ಬರೋದಿಲ್ಲ.